ನಾನೆಲ್ಲಿದ್ದೀನಿ? ನಿನ್ನನ್ನಲ್ಲ, ಇದನ್ನು ಮೊಬೈಲ್ ಚಾರ್ಜ್ ಮಾಡೋಕಿತ್ತು. ಬುದ್ಧಿ ಚಾರ್ಜ್ ಮಾಡೋ. ಹೀಗೆ ಪಬ್ಲಿಕ್ ಪೋರ್ಟ್ ನಿಂದ ಚಾರ್ಜ್ ಮಾಡಿದ್ರೆ ಪರ್ಸನಲ್ ಡೇಟಾ ಆಗುತ್ತೆ ಪಬ್ಲಿಕ್. ನೋಡಿದ್ಯಾ ಅಪ್ಪ, ಒಂದ್ ನಿಮಿಷ, ನಾನ್ ಪೇ ಮಾಡ್ತೀನಿ. ನೋ ಸಿಗ್ನಲ್. ಈಗೇನ್ ಮಾಡ್ತೀಯಾ? ಫ್ರೀ ವೈಫೈ ಇದೆಯಲ್ಲ. ಪೆದ್ದು ಸುಧಾರಿಸ್ಕೋ. ಪೇಮೆಂಟ್ಸ್ ಗಾಗಿ ನೋ ಓಪನ್ ವೈಫೈ ಅಂದ್ರೆ ಫ್ರಾಡ್ ಗೆ ಮಾಡಿ. ಬಾಯ್ ಬಾಯ್ RBI ಹೇಳುತ್ತೆ. ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ. ಆಕಾಶವಾಣಿ ರಾಯಚೂರು FM ಕೇಂದ್ರ, FM ಕಂಪನಾಂಕ 102.1 ಮೆಗಾಹರ್ಟ್ಸ್ಗಳು. ಈಗ ವೇಳೆ ಸರಿಯಾಗಿ 6:51 ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ. ಕೃಷಿರಂಗ ಕಾರ್ಯಕ್ರಮ ಕೇಳುತ್ತಿರುವ ರೈತ ಬಂಧು ಭಗಿನಿಯರಿಗೆಲ್ಲ ಶರಣು ಶರಣಾರ್ಥಿಗಳು. ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ಆಲಿಸಲಿದ್ದೀರಿ ಸಿರಿಧಾನ್ಯಗಳ ಉತ್ಪಾದನೆ ಮತ್ತು ಯಾಂತ್ರೀಕರಣ. ಈ ವಿಷಯ ಕುರಿತು ಡಾ ಕೆಟಿ ರಾಮಪ್ಪ ಅವರೊಡನೆ ಸಂದರ್ಶನವನ್ನು, ನಂತರ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಮೂಡಿಬರಲಿವೆ. ಮೊದಲಿಗೆ ಕೇಳೋಣ ಸಿರಿಧಾನ್ಯಗಳ ಉತ್ಪಾದನೆ ಮತ್ತು ಯಾಂತ್ರೀಕರಣ. ಈ ವಿಷಯ ಕುರಿತು ಡಾಕ್ಟರ್ ಕೆಟಿ ರಾಮಪ್ಪ ಅವರೊಡನೆ ಸಂದರ್ಶನ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರ ಇವತ್ತಿನ ಕಾರ್ಯಕ್ರಮದಲ್ಲಿ ದೇಶಾದ್ಯಂತ 2023 ಅಂತಾರಾಷ್ಟ್ರೀಯ ಸಿರಿಧಾನ್ಯ ಅಂತೇಳಿ ನಾವು ಆಚರಣೆ ಮಾಡಿದ್ವಿ. ಮುಖ್ಯವಾಗಿ ಸಿರಿಧಾನ್ಯಗಳ ಬಳಕೆ ಇತ್ತೀಚೆಗೆ ಹೆಚ್ಚಾಗ್ತಾ ಇದೆ. ಆರೋಗ್ಯದ ದೃಷ್ಟಿಯಿಂದ, ಜೊತೆಗೆ ಉತ್ಪಾದನೆ ದೃಷ್ಟಿಯಿಂದನೂ ಕೂಡ ನಾವು ಅದನ್ನು ಹೆಚ್ಚೆಚ್ಚಾಗಿ ಬೆಳೆಸುವಂತಹ ಪ್ರವೃತ್ತಿಯಲ್ಲಿ ನಾವು ತೊಡಗಿದ್ದೀವಿ. ಅದಕ್ಕೆ ಸಾಕಷ್ಟು ಮೌಲ್ಯಯುತವಾದಂತಹ ಒಂದು ಅಂಶಗಳಿರುವುದರಿಂದ ಅದಕ್ಕೆ ನಾವು ಹೆಚ್ಚಿನ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದೀವಿ. ನಮ್ಮ ರೈತ ಬಾಂಧವರಿಗೆ ಮುಖ್ಯವಾಗಿ ಎದುರಾಗುವಂತಹ ಒಂದು ಸಮಸ್ಯೆ ಏನಪ್ಪ ಅಂತಂದರೆ, ಸಂಸ್ಕರಣೆಯನ್ನು ಮಾಡೋದು ಹೇಗೆ ಅಥವಾ ಅದನ್ನು ಬಳಕೆ ಮಾಡುವಂಥ ಪೂರ್ವದಲ್ಲಿ ಏನೇನು ಚಟುವಟಿಕೆಗಳನ್ನು ಮಾಡಬೇಕಾಗ್ತದೆ ಎಂಬಂಥ ಒಂದು ಸಮಸ್ಯೆಗಳು ಕಾಡ್ತಿರ್ತವೆ. ಆದ್ದರಿಂದ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಸಿರಿಧಾನ್ಯಗಳ ಉತ್ಪಾದನೆಯಲ್ಲಿ ಮತ್ತು ಸಂಸ್ಕರಣೆಯಲ್ಲಿ ಯಾಂತ್ರೀಕರಣ ಈ ಕುರಿತು ನಮ್ಮ ರೈತ ಬಾಂಧವರಿಗೆ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಆಹಾರ ಸಂಸ್ಕರಣಾ ಘಟಕದ ತಜ್ಞರಾದಂತಹ ಡಾಕ್ಟರ್ ಕೆಟಿ ರಾಮಪ್ಪ ಅವರು ನಮ್ಮ ಜೊತೆ ಇದ್ದಾರೆ. ಅವರಿಂದ ಈ ಸವಿಸ್ತಾರವಾದಂತಹ ಒಂದು ಮಾಹಿತಿಯನ್ನು ಮಾಡಿಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ತಮಗೆ ಎಲ್ಲ ರೈತ ಬಾಂಧವರ ಪರವಾಗಿ ಸ್ವಾಗತ, ಹಾಗೆಯೇ ನಮಸ್ಕಾರ. ನಮಸ್ಕಾರ ಸರ್, ಧನ್ಯವಾದಗಳು. ಸಿರಿಧಾನ್ಯ ಉತ್ಪಾದನೆ, ನಮ್ಮ ಪೂರ್ವಜರಿಂದಲೂ ಕೂಡ ಇದನ್ನ ಬಳಕೆ ಮಾಡ್ತಾ ಇದ್ರು, ಯಥೇಚ್ಛವಾಗಿ ಇದನ್ನ ಉತ್ಪಾದನೆ ಮಾಡ್ತಾ ಇದ್ರು. ಇತ್ತೀಚೆಗೆ ಇದನ್ನ ಬಳಕೆ ಮಾಡುವಂತಹ ಒಂದು ಸಂದರ್ಭದಲ್ಲಿ ಸಂಸ್ಕರಣೆ ಸಮಸ್ಯೆ ಬಹಳಷ್ಟು ಎದುರಾಗ್ತದೆ ಎಂಬಂತಹ ಒಂದು ಅಳಕನ್ನ ನಮ್ಮ ರೈತ ಬಾಂಧವರು ಅಥವಾ ನಮ್ಮ ಬಳಕೆದಾರರು ಹೇಳ್ತಾರೆ. ಸಂಸ್ಕರಣೆ ಯಾಕೆ ಇಷ್ಟು ಮಹತ್ವವನ್ನು ಪಡ್ಕೊಂಡಿದೆ ಅಂತ ಹೇಳ್ತೀರಿ? ಒಂದೇದು ಉತ್ಪಾದನೆ ಮತ್ತು ಎರಡನೇದು ಸಂಸ್ಕರಣೆ. ಉತ್ಪಾದನೆ ಆದ್ಮೇಲೆ ಸಂಸ್ಕರಣೆ ಅಂತಂದೇಳಿ ಬರುತ್ತೆ. ಈಗಾಗಲೇ ಹೇಳಿದಂಗೆ ಏನು ಸಿರಿಧಾನ್ಯಗಳಿಗೆ ಅತಿ ಮುಖ್ಯವಾದಂತ ಒಂದು ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದಾರೆ. ಅದು ಸರ್ಕಾರದ ವತಿಯಿಂದನೂ ಇದಕ್ಕೆ ಪ್ರಮುಖವಾದಂತ ಒಂದು ಬೆಳೀಲಿಕ್ಕೆ ಮತ್ತು ಸಂಸ್ಕರಣೆ ಮಾಡಲಿಕ್ಕೆ ಉತ್ತೇಜನ ಕೊಡ್ತಾ ಇದ್ದಾರೆ. ಅದೇ ರೀತಿ ಗ್ರಾಹಕರಲ್ಲಿಯೂ ಸಹ ಈ ಒಂದು ಆರೋಗ್ಯದ ಒಂದು ಏನು ಕಾನ್ಶಿಯಸ್ನೆಸ್ ಅಂತಂದೇಳಿ ಕರಿತೀವಲ್ಲ, ಅದು ಸಹ ಈಗ ಹೆಚ್ಚಾಗ್ತದೆ. ಹಾಗಾಗಿ ಸಿರಿಧಾನ್ಯಗಳನ್ನು ಬಳಕೆ ಮಾಡತಕ್ಕಂತ ಒಂದು ಪ್ರವೃತ್ತಿಯು ಗ್ರಾಹಕರಲ್ಲಿ ಹೆಚ್ಚಾಗ್ತದೆ. ನಾವು ಆಗಲೇ ಹೇಳಿದಂಗೆ ಈ ಸಿರಿಧಾನ್ಯಗಳನ್ನು ನಾವು ಉತ್ಪಾದನೆ, ಯಾಕಂದ್ರೆ ಈಗ ಸಿರಿಧಾನ್ಯಗಳನ್ನು ಬೆಳೀಲಿಕ್ಕೆ ರೈತರು ಸ್ವಲ್ಪ ಹಿಂದೆಟ್ಟು ಯಾಕೆ ಆಗ್ತಾ ಇದ್ರೆ ಅಂತ ಹೇಳಿದ್ರೆ ಅದರ ಒಂದು ಉತ್ಪಾದನೆ ಮತ್ತು ಉತ್ಪಾದಕತೆ ಕಡಿಮೆ ಇದೆ. ಹೌದು, ಆ ರೀತಿಯಲ್ಲಿ ನಾವು ನೋಡಿದಾಗ ಅದು ಉತ್ಪಾದನೆಗೆ ನಾವು ಉತ್ತೇಜನ ಕೊಡೋದು ಅತಿ ಮುಖ್ಯವಾದ ಒಂದು ಪಾತ್ರವನ್ನು ವಹಿಸುತ್ತೆ. ಕೃಷಿ ವಲಯ ಏನು ಎದುರಿಸತಕ್ಕಂತ ಒಂದು ಸಮಸ್ಯೆಗಳು ಏನಿದ್ದಾವೆ, ಅದು ಲೇಬರ್ ಶಾರ್ಟೇಜ್ ಇರಬಹುದು ಅಥವಾ ಹವಾಮಾನದ ವೈಪರೀತ್ಯಗಳಿರಬಹುದು, ಇವುಗಳನ್ನು ನಾವು ಗಣನೆಯನ್ನು ತೆಗೆದುಕೊಂಡ ಕೃಷಿಯ ಉತ್ಪಾದನೆಯಲ್ಲಿ ಅಂದ್ರೆ ಈ ಸಿರಿಧಾನ್ಯಗಳ ಉತ್ಪಾದನೆಯಲ್ಲಿ ಯಾಂತ್ರೀಕರಣ ಅತಿ ಮುಖ್ಯವಾದಂತಹ ಒಂದು ಪಾತ್ರ ವಹಿಸುತ್ತೆ ಅಂತ ಹೇಳಿ ನಾನು ಘಂಟಾಘೋಷವಾಗಿ ಹೇಳ್ಬೋದು. ಯಾಕಂತಂದ ಹೇಳಿದ್ರೆ ಆ ಸಿರಿಧಾನ್ಯಗಳನ್ನು ಉತ್ಪಾದನೆ ಅಥವಾ ಆ ಒಂದು ಉತ್ಪಾದಕತೆ ಹೆಚ್ಚು ಮಾಡಬೇಕಾದ್ರೆ ಅದಕ್ಕೆ ಒಂದೇ ಒಂದು ಕಾರಣ ಅಂತ ಹೇಳಿದ್ರೆ ಅದು ಯಾಂತ್ರೀಕರಣ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕಂತಂದ ಹೇಳಿದ್ರೆ ಅತಿ ಮುಖ್ಯವಾದಂತಹ ಚಟುವಟಿಕೆಗಳೇನಿದ್ದಾವೆ ಆ ಚಟುವಟಿಕೆಗಳನ್ನು ನಾವು ನಿಖರವಾಗಿ ಮತ್ತು ಸರಿಯಾದ ಸಮಯಕ್ಕೆ ಮಾಡಬೇಕಾದ್ರೆ ಯಾಂತ್ರೀಕರಣ ಅತಿ ಮುಖ್ಯವಾದ ಒಂದು ಪಾತ್ರವನ್ನು ವಹಿಸುತ್ತೆ. ಯಾಕಂದ್ರೆ ಅದು ಈಗ ಭೂಮಿಯನ್ನು ಹದ ಮಾಡುವುದನ್ನು ಹಿಡ್ಕೊಂಡು, ಯಾಕಂದ್ರೆ ಯಾವುದೇ ಒಂದು ಬೆಳೆ ಅಂತ ಹೇಳಿದ್ರೆ ಆ ಬೆಳೆಯನ್ನು ಸರಿಯಾದ ರೀತಿಯಲ್ಲಿ ಬೆಳೀಲಿಕ್ಕೆ ಸರಿಯಾದ ರೀತಿಯಲ್ಲಿ ಭೂಮಿಯನ್ನು ಹದ ಮಾಡತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥ ಒಂದು ಪ್ರಕ್ರಿಯೆ. ಹಾಗಾಗಿ ಭೂಮಿಯನ್ನು ಹದ ಮಾಡುವುದನ್ನು ಹಿಡ್ಕೊಂಡು ಬಿತ್ತನೆ ಮಾಡೋದಿರ್ಬೋದು ಅಥವಾ ಕಳೆ ತೆಗೆಯೋದಿರ್ಬೋದು ಅಥವಾ ಸಿರಿಧಾನ್ಯಗಳಲ್ಲಿ ಸ್ಪ್ರೇಯಿಂಗ್ ಅಷ್ಟು ಜಾಸ್ತಿ ಬರೋದಿಲ್ಲ. ಹಾಗಾಗಿ ಕಳೆಯನ್ನು ನಾವು ಸರಿಯಾದ ರೀತಿಯಲ್ಲಿ ತೆಗಿಬೇಕಾಗುತ್ತೆ ಮತ್ತು ಅದನ್ನು ಕಟಾವು ಮಾಡದಿರ್ಬೋದು ಅಥವಾ ಅದನ್ನು ಒಕ್ಕಣೆ ಮಾಡದಿರ್ಬೋದು, ಇವು ಅತಿ ಮುಖ್ಯವಾದಂಥ ಒಂದು ಚಟುವಟಿಕೆಗಳು ಸಿರಿಧಾನ್ಯಗಳಲ್ಲಿ ಬಳಸ್ತಕ್ಕಂಥ ಚಟುವಟಿಕೆಗಳು. ಹಾಗಾಗಿ ಏನು ಅಧಿಕ ಇಳುವರಿ ಬರ್ತಕ್ಕಂಥ ತಳಿಗಳನ್ನು ಉತ್ಪಾದನೆ ಮಾಡಲಿಕ್ಕೂ ಸಹ ಈಗ ಸುಮಾರು ಏನು ಕೃಷಿ ವಿಶ್ವವಿದ್ಯಾಲಯಗಳನ್ನು ಪ್ರಯತ್ನ ಪಡ್ತಾ ಇದ್ದಾವೆ. ರಾಯಚೂರಿನಲ್ಲಿ ಈಗಾಗಲೇ ಕೆಲವು ಸಿರಿಧಾನ್ಯಗಳ ಒಂದು ಅಧಿಕ ಇಳುವರಿ ಬರ್ತಕ್ಕಂಥ ತಳಿಗಳನ್ನು ಈಗಾಗಲೇ ಬಿಡುಗಡೆ ಮಾಡಿದರೆ ಅವುಗಳನ್ನು ಉಪಯೋಗ ಮಾಡಿಕೊಂಡಾಗ ಏನಾಗುತ್ತೆ, ಅದು ಒಂದು ರೀತಿಯಲ್ಲಿ ಸಿರಿಧಾನ್ಯಗಳ ಉತ್ಪಾದನೆ ಹೆಚ್ಚಾಗಲಿಕ್ಕೆ ಅವಕಾಶ ಆಗುತ್ತೆ. ಇಳುವರಿ ಕೊಡುವಂತಹ ಒಂದು ತಳಿಗಳಾಗಿರಬಹುದು, ಬೇಸಾಯ ಕ್ರಮಗಳಾಗಿರಬಹುದು, ಹೌದು ಇವುಗಳು ಬಹಳಷ್ಟು ತಂತ್ರಜ್ಞಾನಗಳು ನಮ್ಮಿಂದ ಹೋಗಿದ್ದಾವೆ. ಹೌದು, ಅವುಗಳಿದಾವೆ. ಅದಕ್ಕೆ ಪೂರ್ವಕವಾಗಿ ನಾವು ಯಾಂತ್ರೀಕರಣಕ್ಕೆ ನಾವು ಏನಾದರೂ ರೈತರು ತಮ್ಮನ್ನು ತೊಡಗಿಸಿಕೊಂಡ್ರೆ ಆ ಸಿರಿಧಾನ್ಯಗಳನ್ನು ಬೆಳಿಲಿಕ್ಕೆ ಆಗ್ತಕ್ಕಂಥ ತಗಲ್ತಕ್ಕಂಥ ವೆಚ್ಚನೂ ಸಹ ಕಡಿಮೆ ಆಗುತ್ತೆ ಮತ್ತು ಇಲ್ಲಿ ಆನ್ ಟೈಮ್ಲಿ ಆಪರೇಷನ್ಸ್ ಮಾಡಲಿಕ್ಕೆ ಅತಿ ಮುಖ್ಯವಾಗಿ ನಾವು ಯಾಂತ್ರೀಕರಣ ಬೇಕೇ ಬೇಕಾಗುತ್ತೆ. ನಾವು ಯಾವುದೇ ಒಂದು ಯಂತ್ರ ತಗೊಂಡ್ರೆ ಅದರ ಒಂದು ಕಾರ್ಯ ಸಾಮರ್ಥ್ಯ ಜಾಸ್ತಿ ಇರುತ್ತೆ, ಹಾಗಾಗಿ ಯಾಂತ್ರೀಕರಣಕ್ಕೆ ನಾವು ಹೋದಾಗ ಏನಾಗುತ್ತೆ ಆ ಕ್ಷೇತ್ರ ಸಾಮರ್ಥ್ಯ ಹೆಚ್ಚಾಗಲಿಕ್ಕೆ ಅನುಕೂಲ ಆಗುತ್ತೆ, ಆ ಟೈಮ್ಲಿ ಆಪರೇಷನ್ ಆಗುತ್ತೆ ಮತ್ತು ಪ್ರಿಸೈಸ್ ಆಪರೇಷನ್ಸ್ ನಿಖರವಾದಂತಹ ಮತ್ತು ನಿರ್ದಿಷ್ಟವಾದ ಚಟುವಟಿಕೆ ಆಗಲಿಕ್ಕೆ ಅವಕಾಶ ಆಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಅದರ ಒಂದು ಉತ್ಪಾದನೆ ಜಾಸ್ತಿ ಆಗಲಿಕ್ಕೆ ಅವಕಾಶ ಆಗುತ್ತೆ, ಕಡಿಮೆ ಖರ್ಚಿನಿಂದ ಮತ್ತು ಹೆಚ್ಚಿನ ಉತ್ಪಾದನೆ ಆಗಲಿಕ್ಕೆ ಅವಕಾಶ ಆಗುತ್ತೆ. ಮತ್ತು ಇನ್ನೊಂದು ಅತಿ ಮುಖ್ಯವಾಗಿ ಯಾಂತ್ರೀಕರಣ ಯಾಕೆ ಬೇಕಾಗುತ್ತೆ ಅಂತ ಹೇಳಿದ್ರೆ ಗ್ರಾಮೀಣ ಮಟ್ಟದಲ್ಲಿ ತಮಗೆ ಎಲ್ಲರೂ ಗಮನಿಸಿರಬಹುದು ಆ ಯುವಕರಲ್ಲಿ ಕೃಷಿಯ ಕಡೆಗಿನ ಆಸಕ್ತಿ ಕಡಿಮೆ ಆಗ್ತಾ ಇದೆ. ಹಾಗಾಗಿ ಇಲ್ಲಿ ಕೃಷಿ ಚಟುವಟಿಕೆ ಅಂತ ಹೇಳಿದ್ರೆ ಅದು ಅಧಿಕ ದೈಹಿಕ ಒಂದು ಶ್ರಮ ಪಡ್ತಕ್ಕಂಥ ಒಂದು ಚಟುವಟಿಕೆ ಅನ್ನೋ ಒಂದು ಸರ್ವೇ ಸಾಮಾನ್ಯ ಇದೆ. ಅದು ನಿಜಾನು ಕೂಡ ಯಾವಾಗ ನಾವು ಹೆಚ್ಚು ಹೆಚ್ಚು ಯಂತ್ರೋಪಕರಣಗಳನ್ನು ಉಪಯೋಗ ಮಾಡಿಕೊಂಡ ಏನಾಗುತ್ತೆ ಅಂತ ಹೇಳಿದ್ರೆ ಕಡಿಮೆ ದೈಹಿಕ ಶ್ರಮದ ಜೊತೆಗೆ ಅತಿ ಸುಲಭವಾಗಿ ಅತ್ಯಂತ ನಿಖರವಾಗಿ ಕೃಷಿ ಚಟುವಟಿಕೆಗಳನ್ನ ತಗೊಳ್ಳಿಕ್ಕೆ ಅವಕಾಶ ಆಗುತ್ತೆ. ಹಾಗಾಗಿ ಯಾಂತ್ರೀಕರಣ ಅಂದ್ರೆ ನಾನು ಆಗಲೇ ಹೇಳಿದಂಗೆ ಭೂಮಿಯನ್ನು ಅದಾಗ ಮಾಡುವುದನ್ನು ಹಿಡ್ಕೊಂಡು ಬೀಜವನ್ನು ಬಿತ್ತನೆ ಮಾಡ್ತಕ್ಕಂಥದ್ದು, ಬೀಜ ಮತ್ತು ಗೊಬ್ಬರ ಎರಡನ್ನು ಬಿತ್ತನೆ ಮಾಡ್ಕೊಳ್ಳಿಕ್ಕೆ ಸಾಕಷ್ಟು ಮಷಿನರೀಸ್ಗಳು ಇದಾವೆ ಈಗಾಗಲೇ. ಅದು ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಸಂಸ್ಥೆಗಳು ಈ ಒಂದು ನಿಖರವಾದ ಯಂತ್ರೋಪಕರಣಗಳನ್ನು ಬಿಡುಗಡೆ ಮಾಡ್ಕೊಳ್ಳಿಕ್ಕೆ ತಮ್ಮ ಪ್ರಯತ್ನವನ್ನು ಪಡ್ತಾ ಇದ್ರೆ ಈಗಾಗಲೇ ಸಾಕಷ್ಟು ಮಷಿನರೀಸ್ ಈಗಾಗಲೇ ಇದಾವೆ. ಅವು ನಾಲ್ಕು ಸಾಲಿಂದ ಇರಬಹುದು ಅಥವಾ ಆರು ಸಾಲಿನೇ ಕೂರಿಗೆ ಇರಬಹುದು, ಎತ್ತುಗಳು ಆಧಾರವಾಗಿರ್ತಕ್ಕಂಥ ಕೂರಿಗೆ ಇರಬಹುದು ಅಥವಾ ಟ್ರ್ಯಾಕ್ಟರ್ ಆಧಾರಿತ ಕೂರಿಗೆ ಇರಬಹುದು, ಇವನ್ ಪವರ್ ಟಿಲ್ಲರ್ ಸಣ್ಣ ಟ್ರ್ಯಾಕ್ಟರ್ಗೆ ಬಳಸ್ತಕ್ಕಂಥ ಏನು ಕೂರಿಗೆಗಳಿರ್ಬೋದು, ಅವುಗಳು ಈಗಾಗಲೇ ಬಿಡುಗಡೆ ಆಗಿದ್ದಾವೆ. ಅವುಗಳನ್ನು ಉಪಯೋಗ ಮಾಡಿಕೊಂಡಾಗ ಏನಾಗುತ್ತೆ, ಕಡಿಮೆ ಸಮಯದಲ್ಲಿ ಹೆಚ್ಚಿನ ಒಂದು ಕ್ಷೇತ್ರ ಸಾಮರ್ಥ್ಯ ಹೆಚ್ಚು ಮಾಡಿಕೊಂಡು ಯಾವಾಗ ಮಳೆ ಬಂದ ಸೂಕ್ತ ಸಮಯದಲ್ಲಿ, ಯಾಕಂದ್ರೆ ಟೈಮ್ಲಿ ಆಪರೇಷನ್ ಬಹಳ ಮುಖ್ಯ. ಹಾಗಾಗಿ ಸರಿಯಾದ ಸಮಯದಲ್ಲಿ ಮತ್ತು ಸರಿಯಾದ ರೀತಿಯಲ್ಲಿ ನಾವು ಕೃಷಿ ಚಟುವಟಿಕೆಗಳನ್ನು ಯಾಂತ್ರೀಕರಣ ಮಾಡುವ ಮೂಲಕ ತೆಗೆದುಕೊಂಡಾಗ ಏನಾಗುತ್ತೆ ಅಂತ ಹೇಳಿದ್ರೆ ಈ ರೀತಿಯ ಒಂದು ಅನುಕೂಲ ಆಗಿ ಉತ್ಪಾದನೆ ಮತ್ತು ಉತ್ಪಾದಕತೆ ಹೆಚ್ಚಾಗಲಿಕ್ಕೆ ಸಿರಿಧಾನ್ಯಗಳಲ್ಲಿ ಅವಕಾಶ ಆಗುತ್ತೆ. ಮುಖ್ಯವಾಗಿ ರೈತ ಬಾಂಧವರು ಬೆಳೀತಾರೆ, ಈಗ ಸಿರಿಧಾನ್ಯಗಳ ಒಂದು ಕ್ಷೇತ್ರವನ್ನು ಕೂಡ ಇತ್ತೀಚೆಗೆ ಹೆಚ್ಚಾಗ್ತಾ ಇದೆ, ಸರ್ಕಾರದ ನೀತಿ ನಿಯಮಗಳಲ್ಲಿ ಕೂಡ ಬದಲಾವಣೆಗಳಾಗಿದೆ, ನಂತರ ಉತ್ತಮವಾದಂತಹ ಒಂದು ಬೆಲೆಯನ್ನು ರೈತ ಬಾಂಧವರು ಪಡ್ಕೊಳ್ತಿದ್ದಾರೆ. ಹೇಗೆಪ್ಪ ಅಂತಂದ್ರೆ, ಸಂಸ್ಕರಣೆ ಮಾಡಿದಂತಹ ಒಂದು ಸಿರಿಧಾನ್ಯಗಳಿಗೆ ಹೆಚ್ಚಿನ ಬೇಡಿಕೆ ಇದೆ. ಈ ಸಂಸ್ಕರಣೆ ಮಾಡ್ಕೊಂಡು ಹೋಗ್ಲಿಕ್ಕೆ ನಮ್ಮ ಸಿರಿಧಾನ್ಯಗಳಪ್ಪ ಅಂತಂದ್ರೆ ಚಿಕ್ಕದಾಗಿರುವಂತಹ ಒಂದು ಕಾಳುಗಳನ್ನು ನಾವು ನೋಡ್ತೀವಿ, ಇವುಗಳು ಮೌಲ್ಯವನ್ನು ವರ್ಧಿಸಬೇಕಪ್ಪ ಅಂತಂದ್ರೆ ಯಂತ್ರೋಪಕರಣಗಳು ನಮಗೆ ಬೇಕೇ ಬೇಕಾಗ್ತದೆ. ಹೌದು, ಈ ನಿಟ್ಟಿನಲ್ಲಿ ಬೇರೆ ಬೇರೆ ಸಿರಿಧಾನ್ಯಗಳಿಗೆ ಬೇರೆ ಬೇರೆ ಯಂತ್ರೋಪಕರಣಗಳು ಅಥವಾ ದೊಡ್ಡ ರೈತರಿಗೆ ಅಥವಾ ದೊಡ್ಡ ಪ್ರಮಾಣದಲ್ಲಿ ಮಾಡ್ಕೊಂಡು ಹೋಗ್ಲಿಕ್ಕೆ, ತಾವು ಹೇಳಿದ ಹಾಗೆ ಒಬ್ಬ ಎಂಟರ್ಪ್ರನರ್ ಒಬ್ಬ ನಿರುದ್ಯೋಗಿ ಯುವಕ ಇದನ್ನ ಮಾಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯನಾ? ಇದು ಅತಿ ಮುಖ್ಯವಾಗಿರ್ತಕ್ಕಂಥದ್ದು, ಯಾಕಂದ್ರೆ ಈಗ ಉತ್ಪಾದನೆ ಬಂದ ಮೇಲೆ ನಮಗೇನಾಗುತ್ತೆ, ಬಂದಿರತಕ್ಕಂಥ ಬೆಳೆದಂತ ಬೆಳೆಯನ್ನು ನಾವು ಸದ್ಬಳಕೆ ಮಾಡಬೇಕಾದಾಗ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಅತ್ಯಂತ ಪ್ರಮುಖವಾದ ಒಂದು ಪಾತ್ರವನ್ನು ವಹಿಸುತ್ತೆ. ಯಾಕಂದ್ರೆ ಈಗ ನೀವು ಯಾವುದೇ ಬೆಳೆ ತಗೊಳ್ರಿ, ರೈತರ ಒಂದು ಮನಸ್ಥಿತಿ ಹೇಗಿದೆ ಅಂತಂದ್ರೆ ಕೇವಲ ಬೆಳೆಯೋದು ಮಾತ್ರನೇ ಅವ್ರ ಕೆಲಸ, ಉಳಿದಿದ್ದು ನಮ್ದಲ್ಲ ಅನ್ನೋ ಒಂದು ಪ್ರವೃತ್ತಿ ರೈತರಲ್ಲಿದೆ. ಇದು ಹೋಗ್ಬೇಕು. ಯಾಕಂದ್ರೆ ನಾವು ಯಾವುದೇ ಒಂದು ಬೆಳೆಗೆ ಆ ಒಂದು ಬೇಡಿಕೆ ಬರಬೇಕಾದಾಗ ಮತ್ತು ಆ ಬೆಳೆಗೆ ಇರತಕ್ಕಂಥ ಲಾಭವನ್ನು ಬೆಳೆಯಲ್ಲಿ ಇರತಕ್ಕಂಥ ಲಾಭವನ್ನು ರೈತರು ಪಡಿಬೇಕಾದಾಗ ಕೇವಲ ಬೆಳೆಯೋದೊಂದೇ ಅಲ್ಲ, ಅದನ್ನು ಸಂಸ್ಕರಣೆ ಮಾಡುವುದು ಮತ್ತು ಮೌಲ್ಯವರ್ಧನೆ ಮಾಡುವ ಒಂದು ಚಟುವಟಿಕೆಗೆ ರೈತರು ತೊಡಗಿಸಿಕೊಂಡಲ್ಲೇ ಆದಲ್ಲೇ ಆದರೆ ಅವರ ಒಂದು ಆದಾಯ ಹೆಚ್ಚು ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಇಲ್ಲಿ ನಾನು ಸಂಸ್ಕರಣೆಯ ಮಹತ್ವ ಹೇಳಬೇಕಾದ್ರೆ, ಯಾಕಂದ್ರೆ ರೈತರು ಇದನ್ನು ಸ್ವಲ್ಪ ಟ್ರೆಡಿಷನಲ್ ಸಾಂಪ್ರದಾಯಿಕ ಏನು ಕೃಷಿ ಪದ್ಧತಿ ಮಾಡ್ತಾ ಇದ್ರೆ ಅದಕ್ಕೆ ಬಿಟ್ಟು ಸ್ವಲ್ಪ ಆಧುನಿಕ ಕೃಷಿ ಪದ್ಧತಿಗೆ ನಾವು ಹೋಗೋದಾದ್ರೆ ಒಂದು ಸರ್ವೇ ಸಾಮಾನ್ಯ ಅತ್ಯಂತ ಒಂದು ಸಣ್ಣ ಉದಾಹರಣೆ ಮತ್ತು ನಿಖರವಾದ ಉದಾಹರಣೆ ಕೊಡೋದಾದ್ರೆ, ಯಾವಾಗ ನಾವು ನಮ್ಮ ಮಕ್ಕಳನ್ನ ನಮ್ಮ ಮಕ್ಕಳನ್ನು ನಾವು ಹಡಿಯೋದಷ್ಟೇ ಅಲ್ಲ, ತಂದೆ ತಾಯಿಗಳು ಮಕ್ಕಳನ್ನು ಉತ್ಪಾದನೆ ಮಾಡೋದಲ್ಲ, ಅವ್ರನ್ನ ಸರಿಯಾದ ರೀತಿಯಲ್ಲಿ ಬೆಳೆಸ್ತಕ್ಕಂಥದ್ದು ಅವ್ರನ್ನ ಒಂದು ಪ್ರಬುದ್ಧತೆಗೆ ತೆಗೆದುಕೊಂಡು ಆ ಒಂದು ತಂದೆ ತಾಯಿಗಳ ರೂಪ ಕೊಡ್ತಕ್ಕಂಥದ್ದು ಜವಾಬ್ದಾರಿ ತಂದೆ ತಾಯಿಗಳಿದೆ. ಅದೇ ರೀತಿ ರೈತರು ಬರೀ ಬೆಳೆಯೋದಷ್ಟೇ ಅಲ್ಲ, ಬಂದಿರತಕ್ಕಂಥ ಬೆಳೆಯನ್ನು ಸದ್ಬಳಕೆ ಮಾಡೋದು ಹೇಗೆ, ಅದರಿಂದ ಲಾಭ ಮಾಡ್ಕೊಳೋದು ಹೇಗೆ ಅಂದ್ರೆ, ಕೃಷಿಯನ್ನು ಕೇವಲ ಒಂದು ಚಟುವಟಿಕೆಯಾಗಿ ನೋಡಿದೆ ಅದನ್ನು ಒಂದು ಹೇಗೆ ಉದ್ದಿಮೆ ಅಂತ ನೋಡಿದ್ರೆ ಅಂದ್ರೆ ನಾವು ಅದೊಂದು ಬಿಸ್ನೆಸ್. ಯಾಕಂದ್ರೆ ಯಾವುದೇ ಒಂದು ಬಿಸ್ನೆಸ್ ಅಂತಂದ್ರೆ ಅವ್ರು ಏನ್ ಮಾಡ್ತಾರೆ, ಲಾಭದ ಬಗ್ಗೆ ನೋಡ್ತಾರೆ. ಹಾಗಾಗಿ ಕೃಷಿಯನ್ನು ಸಹ ಒಂದು ಲಾಭ ಮಾಡ್ಕೋಬೇಕಾದ ಅದನ್ನು ಒಂದು ಬಿಸ್ನೆಸ್ ರೀತಿಯಲ್ಲಿ ನೋಡ್ಕೊಂಡಾಗ ಬರೀ ಬೆಳೆಯೋದಷ್ಟೇ ಅಲ್ಲ, ಆ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆಯ ಏನು ಅದಕ್ಕೆ ಅವಕಾಶಗಳಿದೆ ಅವಕಾಶಗಳನ್ನು ತೆಗೆದುಕೊಂಡ್ರೆ ಯಾವುದೇ ಒಂದು ಬೆಳೆಯಲ್ಲಿ ನಾವು ಲಾಸ್ ಆಗಲಿಕ್ಕೆ ಅವಕಾಶ ಇಲ್ಲ. ಇಲ್ಲಿ ನಾವು ಸಂಸ್ಕರಣೆ ಬಗ್ಗೆ ನಾನು ಮಾತಾಡೋದಾದ್ರೆ, ಬಂದಿರತಕ್ಕ ಬೆಳೆಗಳು ಯಾವುದೇ ಬೆಳೆ ಇರಬಹುದು, ಅವು ಪೆರಿಶಬಲ್ ಪ್ರಾಡಕ್ಟ್ಸ್ ಅಂತ ಕರಿತೀವಿ, ಅವು ಬೇಗನೆ ಹಾಳಾಗ್ತಕ್ಕಂಥ ಪದಾರ್ಥಗಳಂತೇಳಿ ನಾವು ಕರಿತೀವಿ. ಅವುಗಳನ್ನು ಸರಿಯಾದ ರೀತಿಯಲ್ಲಿ ನಾವು ವರ್ಷ ಪೂರ್ತಿ, ಯಾಕಂದ್ರೆ ನೀವು ಸರ್ವೇ ಸಾಮಾನ್ಯವಾಗಿ ನೋಡೋದೇನಪ್ಪ ಅಂತಂದ್ರೆ, ಯಾವುದೇ ಬೆಳೆ ಅದು ಸೀಸನ್ ಬೇಸ್ಡ್, ಒಂದೇ ಸೀಸನ್ಗೆ ಏನಾಗ್ತದೆ, ಒಂದ್ ಬೆಳೆನ ಅಂತಲ್ಲಿ ಅದನ್ನ ಏನು ಬಿತ್ತನೆ ಮಾಡ್ತಾರೆ ಮತ್ತು ಒಂದೇ ಟೈಮ್ಗೆ ಕಟಾವು ಬಂದ್ಬಿಡುತ್ತೆ. ಯಾವಾಗ ಒಂದೇ ಸಲ ಕಟಾವು ಬಂದಾಗ ಏನಾಗುತ್ತೆ, ಅದು ಆಟೋಮೆಟಿಕ್ ಆಗಿ ಅದರ ಬೆಲೆಯಲ್ಲಿ ಕುಸಿತ ಕಂಡುಬಿಡುತ್ತೆ. ಯಾವಾಗ ಆ ರೀತಿ ಕುಸಿತ ಕಂಡಾಗ ನಾವು ಸಂಸ್ಕರಣೆ ಚಟುವಟಿಕೆಗಳನ್ನ ತೆಗೆದುಕೊಂಡಾಗ ಏನಾಗುತ್ತೆ, ಕೇವಲ ಒಂದು ಎರಡರಿಂದ ಮೂರು ತಿಂಗಳು ಆ ಒಂದು ಬೆಲೆ ಕುಸಿತದ ಒಂದು ಅವಧಿ ಏನಿದೆ ಅದಕ್ಕೆ ತಕ್ಕಂಗೆ ರೈತರು ತಮ್ಮನ್ನು ತಾವು ಅಲ್ಲಿ ತಮ್ಮಲ್ಲೇ ಕೆಲವು ಮಾರ್ಪಾಟುಗಳನ್ನು ಮಾಡಿಕೊಂಡು ಅದಕ್ಕೆ ಪೂರಕವಾಗಿರ್ತಕ್ಕಂಥ ಕೆಲವು ಸಂಸ್ಕರಣಾ ಚಟುವಟಿಕೆಗಳನ್ನು ತೆಗೆದುಕೊಂಡಾಗ ಏನಾಗುತ್ತೆ ಅಂತಂದ್ರೆ, ಸಾಮಾನ್ಯವಾಗಿ 2 ತಿಂಗಳಿಂದ 3 ತಿಂಗಳು ಆದಮೇಲೆ ಬೆಲೆ ಬಂದೇ ಬರುತ್ತೆ. ಹಾಗಾಗಿ ಮಾರಾಟ ಮಾಡಿದಾಗ ಲಾಸ್ ಆಗಲಿಕ್ಕೆ ಅವಕಾಶ. ಮುಖ್ಯವಾಗಿ ತಾವು ಹೇಳಿದಾಗೆ ಒಂದು ಬೆಳೆಯ ಒಂದು ಕಾಲಾವಧಿಯನ್ನು ಕೂಡ ಹೆಚ್ಚಿಗೆ ಮಾಡಬಹುದು, ಅದಕ್ಕೆ ಮೌಲ್ಯವನ್ನ ಹೆಚ್ಚಿಗೆ ಮಾಡಬಹುದು ನಾವು ಈ ಒಂದು ಯಾಂತ್ರೀಕರಣದಿಂದ. ಹೌದೌದು, ಅದಕ್ಕೆ ನಾವು ಸಂಸ್ಕರಣೆ ಅಂತಂದೇಳಿ ಕರಿತೀವಿ. ಅಂತ ಬಂದಿರತಕ್ಕಂಥ ಬೆಳೆಗಳನ್ನ ನಾವು ಅಧಿಕ ಅದರ ಒಂದು ಜೀವಿತಾವಧಿ ಅಂತ ಕರಿತೀವಿ, ಜೀವಿತ ಶೆಲ್ಫ್ ಲೈಫ್ ಅಂತ. ಆ ಶೆಲ್ಫ್ ಲೈಫ್ ನಾನು ಜೀವಿತಾವಧಿ ಹೆಚ್ಚು ಮಾಡಬೇಕಾದ್ರೆ ಈ ಸಂಸ್ಕರಣೆ ಅತಿ ಮುಖ್ಯವಾದ ಒಂದು ಪಾತ್ರವನ್ನು ವಹಿಸುತ್ತವೆ. ಈ ಸಂಸ್ಕರಣೆಯಲ್ಲಿ ಕೆಲವು ಚಟುವಟಿಕೆಗಳಿವೆ, ಅದೇ ಅದರಲ್ಲಿ ಪ್ರಮುಖವಾದವು ಅಂತ ಹೇಳಿದ್ರೆ ಸ್ವಚ್ಛಗೊಳಿಸ್ತಕ್ಕಂಥದ್ದು, ಕ್ಲೀನಿಂಗ್ ಮಾಡ್ತಕ್ಕಂಥದ್ದು. ಯಾವಾಗ ನಾವು ದವಸ ಧಾನ್ಯಗಳ ಅಥವಾ ಕೃಷಿ ಉತ್ಪನ್ನಗಳನ್ನು ಸರಿಯಾದ ರೀತಿಯಲ್ಲಿ ಕ್ಲೀನ್ ಮಾಡಿದಾಗ ಏನಾಗುತ್ತೆ, ಅದರಲ್ಲಿರ್ತಕ್ಕಂಥ ಕ್ರಿಮಿಕೀಟಗಳಿರ್ಬೋದು ಅಥವಾ ಅದರಲ್ಲಿರ್ತಕ್ಕಂಥ ಜಳ್ಳುಗಳಿರ್ಬೋದು, ಅದರಲ್ಲಿರ್ತಕ್ಕಂಥ ಕೆಲವು ಹಾಳಾಗಿರ್ತಕ್ಕಂಥ ಪದಾರ್ಥವನ್ನು ನಾವು ಬೇರ್ಪಡಿಸಿದಾಗ ಏನಾಗುತ್ತೆ, ಅದರ ಜೀವಿತಾವಧಿ ಆಟೋಮೆಟಿಕಲಿ ಇನ್ಕ್ರೀಸ್ ಆಗಲಿಕ್ಕೆ ಅವಕಾಶ ಆಗುತ್ತೆ. ಹಾಗಾಗಿ ಸ್ವಚ್ಛಗೊಳಿಸ್ತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥದ್ದು. ಯಾಕಂದ್ರೆ ನಾವು ಈ ಕ್ರಿಮಿಕೀಟಗಳಿರ್ಬೋದು ಅಥವಾ ಸೂಕ್ಷ್ಮಾಣುಜೀವಿಗಳು ಅಟ್ಯಾಕ್ ಆಗೋದು ಯಾವಾಗ ಅಂತ ಹೇಳಿದ್ರೆ, ಅದರಲ್ಲಿರ್ತಕ್ಕಂಥ ಧೂಳಿನ ಪ್ರಮಾಣದಿಂದ. ಯಾವಾಗ ಧೂಳು ಜಾಸ್ತಿ ಆದಾಗ ಏನಾಗುತ್ತೆ, ಅದರಲ್ಲಿರ್ತಕ್ಕಂಥ ಮಾಯಿಶ್ಚರ್ ಕಂಟೆಂಟ್ ತೇವಾಂಶ ಹೆಚ್ಚಾಗಲಿಕ್ಕೆ ಅವಕಾಶ ಆಗುತ್ತೆ, ಅದು ಮಾಯಿಶ್ಚರ್ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಯಾವಾಗ ಆ ರೀತಿ ಇದ್ದಾಗ ಏನಾಗುತ್ತೆ, ಕೃಷಿ ಉತ್ಪನ್ನ ಹಾಳಾಗಲಿಕ್ಕೆ ಅವಕಾಶ ಆಗುತ್ತೆ. ಹಾಗಾಗಿ ಸ್ವಚ್ಛಗೊಳಿಸ್ತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥ ಒಂದು ಚಟುವಟಿಕೆ ಸಂಸ್ಕರಣೆಯಲ್ಲಿ. ಅದನ್ನು ಅದಾದಂಥ ಸ್ವಚ್ಛಗೊಳಿಸಿದ ನಂತರ ವರ್ಗೀಕರಣೆ ಮಾಡ್ತಕ್ಕಂಥ ಅಂದ್ರೆ ಗ್ರೇಡಿಂಗ್ ಮಾಡೋದು. ಯಾಕಂದ್ರೆ ನಮಗೆ ಮಾರುಕಟ್ಟೆಯಲ್ಲಿ ಸೂಕ್ತ ದರ ಬೇಕಾದ್ರೆ, ಯಾವುದೇ ಒಂದು ಬೆಳೆಗೆ ಸೂಕ್ತ ಮಾರುಕಟ್ಟೆ ದರ ಬೇಕಾದ್ರೆ ನಾವು ಸರಿಯಾದ ರೀತಿಯಲ್ಲಿ ಗ್ರೇಡ್ ಮಾಡ್ಕೊಂಡಾಗ ಏನಾಗುತ್ತೆ, ಮಾರುಕಟ್ಟೆಯಲ್ಲಿ ಒಳ್ಳೆ ಬೆಲೆ ಬರಲಿಕ್ಕೆ ಅವಕಾಶ ಆಗುತ್ತೆ. ಯಾಕಂದ್ರೆ ಎರಡನ್ನು ಮಿಕ್ಸ್ ಆದಾಗ ಏನಾಗುತ್ತೆ, ವರ್ತಕರು ಅಥವಾ ದಲ್ಲಾಳಿಗಳು ಏನು ನೋಡ್ತಾರೆ ಅಂತ ಹೇಳಿದ್ರೆ, ಅದರಲ್ಲಿರ್ತಕ್ಕಂಥ ನ್ಯೂನತೆ ಮಾತ್ರ ನೋಡ್ತಾರೆ. ಯಾವಾಗ ನಾವು ಸರಿಯಾದ ರೀತಿಯಲ್ಲಿ ಬೇರ್ಪಡಿಸಿದಾಗ ಏನಾಗುತ್ತೆ, ಅಲ್ಲಿ ನಮಗೆ ಒಂದು ಒಳ್ಳೆಯ ದರ ಬರಲಿಕ್ಕೆ ಅವಕಾಶ ಆಗುತ್ತೆ. ಇದು ದರ ಬರೋದು ಒಂದೇ ಅಲ್ಲ, ಅದರ ಒಂದು ಜೀವಿತಾವಧಿ ಹೆಚ್ಚಾಗಲಿಕ್ಕೂ ಸಹ ಅವಕಾಶ ಆಗುತ್ತೆ. ಯಾಕಂತ ಹೇಳಿದ್ರೆ, ಯಾವಾಗ ನಾವು ತುಂಡಾಗಿರ್ತಕ್ಕಂಥ ಕಾಳುಗಳನ್ನು ಒಳ್ಳೆ ಕಾಳುಗಳ ಜೊತೆ ಬೆರಕೆ ಮಾಡಿದಾಗ ಏನಾಗುತ್ತೆ, ಕ್ರಿಮಿಕೀಟಗಳು ಅಟ್ಯಾಕ್ ಆಗದೆ ಅವು ತುಂಡಾಗಿರ್ತಕ್ಕಂಥ ಧಾನ್ಯಗಳ ಮೇಲೆ, ಸೌಂಡ್ ಗ್ರೇನ್ಸ್ ಅಂತ ಏನು ಕರಿತೀವಿ, ಅದಕ್ಕೆ ಸಾಮಾನ್ಯವಾಗಿ ಕ್ರಿಮಿಕೀಟಗಳು ಅಟ್ಯಾಕ್ ಆಗಲ್ಲ. ಹಾಗಾಗಿ ಅದನ್ನು ವರ್ಗೀಕರಣ ಮಾಡಿದಾಗ ಏನಾಗುತ್ತೆ, ಬೆಲೆ ಹೆಚ್ಚಾಗೋದ್ರ ಜೊತೆಗೆ ಅದರ ಜೀವಿತಾವಧಿ ಹೆಚ್ಚಾಗಲಿಕ್ಕೆ ಅವಕಾಶ ಆಗುತ್ತೆ. ಗುಣಮಟ್ಟವನ್ನು ಕೂಡ ಕಾಪಾಡ್ಕೊಂಡು ಗುಣಮಟ್ಟ ಯಾವಾಗ ನಮಗೆ ಒಳ್ಳೆ ಗ್ರೇಡ್ನಲ್ಲಿ ತಂದ್ರೆ ಅದಕ್ಕೆ ತಕ್ಕಂಗೆ ಮಾರುಕಟ್ಟೆಯಲ್ಲಿ ಬೆಲೆ ಇದ್ದೇ ಇರ್ತದೆ. ಹಾಗಾಗಿ ಒಳ್ಳೆ ಗ್ರೇಡ್ ನ ಗುಣಮಟ್ಟ ಕಾಪಾಡಲಿಕ್ಕೆ ಅವಕಾಶ ಆಗುತ್ತೆ. ಇನ್ನು ಮೂರನೇ ಚಟುವಟಿಕೆ ಅಂತ ಹೇಳಿದ್ರೆ ಇನ್ನು ಒಣಗಿಸ್ತಕ್ಕಂಥದ್ದು. ಯಾವುದೇ ಕೃಷಿ ಉತ್ಪನ್ನಗಳನ್ನು ನಾವು ಸರಿಯಾದ ರೀತಿಯಲ್ಲಿ ಒಣಗಿಸಿದಾಗ ಮಾತ್ರ ಅದರ ಜೀವಿತಾವಧಿ ನಾವು ಸರಿಯಾದ ಮಟ್ಟದಲ್ಲಿ ಕಾಪಾಡಲಿಕ್ಕೆ ಅವಕಾಶ ಆಗುತ್ತೆ. ನಿರ್ದಿಷ್ಟ ತೇವಾಂಶವನ್ನು ಕಾಪಾಡಬೇಕು. ಯಾಕಂದ್ರೆ ನಾವು ಒಕ್ಕಣೆ ಮಾಡಬೇಕಾದಾಗ ಕಟಾವು ಮಾಡಬೇಕಾದಾಗ ಮತ್ತು ಒಕ್ಕಣೆ ಮಾಡಬೇಕಾದಾಗ ಹೆಚ್ಚಿನ ಒಂದು ತೇವಾಂಶ ಇರುತ್ತೆ. ಕಂಪ್ಲೀಟ್ ಆಗಿ ಡ್ರೈ ಆಗಿದ್ದನ್ನು ನಾವು ಏನಾದರೂ ಕಟಾವು ಮಾಡಿದಾಗ ಏನಾಗುತ್ತೆ, ಅದರಲ್ಲಿ ಲಾಸ್ ಆಗಲಿಕ್ಕೆ ಅವಕಾಶ ಆಗುತ್ತೆ. ಹಾಗಾಗಿ ನಾವು ಕಟಾವು ಮಾಡುವ ಸಮಯದಲ್ಲಿ ಆ ದವಸ ಧಾನ್ಯಗಳಲ್ಲಿ ನೀರಿನ ಅಂಶ ಜಾಸ್ತಿ ಇದ್ದಾಗ ಏನಾಗುತ್ತೆ, ಅದನ್ನು ಮತ್ತೆ ಒಣಗಿಸಿದಾಗ ಮಾತ್ರ ಅದಕ್ಕೆ ಅದರಲ್ಲಿ ನಿಖರವಾದಂಥ ಒಂದು ಆಪ್ಟಿಮಮ್ ಮಾಯಿಶ್ಚರ್ ಕಂಟೆಂಟ್ ಇರಲಿಕ್ಕೆ ಆಪ್ಟಿಮಮ್ ಮಾಯಿಶ್ಚರ್ ಕಂಟೆಂಟ್ಗೆ ಒಣಗಿಸಿದಾಗ ಮಾತ್ರ ನಿರ್ದಿಷ್ಟ ತೇವಾಂಶಕ್ಕೆ ಒಣಗಿಸಿದಾಗ ಮಾತ್ರ ಏನಾಗುತ್ತೆ ಅದರ ಜೀವಿತಾವಧಿ ಹೆಚ್ಚಾಗಲಿಕ್ಕೆ ಅವಕಾಶ ಆಗುತ್ತೆ. ಹಾಗಾಗಿ ಇದನ್ನ ರೈತರು ಅಷ್ಟು ಗಮನ ಕೊಡ್ತಾ ಇಲ್ಲ. ಕಟಾವು ಮಾಡಿದ ಮೇಲೆ ರೈತ ಬಂದವರು ಹಂಗೆ ತರಾತುರಿಯಲ್ಲಿ ಸ್ಟಾಕ್ ಇಟ್ಕೊಂಡ್ಬಿಡ್ತಾರೆ ನೇರವಾಗಿ ಮಾರ್ಕೆಟ್ಗೆ ತಗೊಂಡು ಹೋಗುದು, ಅದನ್ನ ಗ್ರೇಡಿಂಗ್ ಮಾಡೋದಾಗಲಿ ಒಣಗಿಸೋದಾಗಲಿ ಮಾಡೋದಿಲ್ಲ. ಸರಿಯಾದ ಒಂದು ತೇವಾಂಶಕ್ಕೆ ಒಣಗಿಸ್ತಿಲ್ಲ ಅಂತಂದ್ರೆ ಅದು ಆಟೋಮೆಟಿಕ್ ಆಗಿ ಏನಾಗುತ್ತೆ, ಅದು ಫಂಗಸ್ ಬರೋದಿರಬಹುದು ಅಥವಾ ಇನ್ಸೆಕ್ಟ್ ಕೀಟಗಳ ಒಂದು ಬಾಧೆ ಬರೋದಿರಬಹುದು ಅದು ಆಗ್ಲಿಕ್ಕೆ ಅವಕಾಶ ಆಗುತ್ತೆ. ಹಂಗಾಗಿ ಇದು ಒಣಗಿಸ್ತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥದ್ದು. ಇನ್ನು ನಾಲ್ಕನೇದು ಶೇಖರಣೆ ಮಾಡ್ತಕ್ಕಂಥದ್ದು, ಸ್ಟಾಕ್ ಮಾಡ್ಕೊಳ್ಳೋದು ಯಾಕಂದ್ರೆ ಇದು ಅತಿ ಮುಖ್ಯವಾಗಿರ್ತಕ್ಕಂಥದ್ದು. ನಾನು ಆಗ್ಲೇ ಹೇಳಿದಂಗೆ ಎಲ್ಲಾ ಏನು ಕೃಷಿ ಉತ್ಪನ್ನಗಳು ಅದು ಸೀಸನ್ ಬೇಸ್ಡ್ ಆಗಿರೋದ್ರಿಂದ ಒಂದೇ ಸೀಸನ್ಗೆ ಒಂದೇ ಟೈಮ್ಗೆ ಅವು ಏನು ಕಟಾವಿಗೆ ಬಂದಾಗ ಏನಾಗುತ್ತೆ ಮಾರುಕಟ್ಟೆಯಲ್ಲಿ ಸರ್ವೇ ಸಾಮಾನ್ಯವಾಗಿ ನೀವು ಯಾವುದೇ ಬೆಳೆ ತಗೊಂಡ್ರೆ ಅದಕ್ಕೆ ಸರ್ವೇ ಸಾಮಾನ್ಯವಾಗಿ ಅದರ ಬೆಲೆ ಕುಸಿತ ಹೋಗ್ಬಿಡುತ್ತೆ. ಇಲ್ಲಿ ಶೇಖರಣೆ ಮಾಡಿಕೊಳ್ಳಿಕ್ಕೆ ಸಾಕಷ್ಟು ಈಗ ತಂತ್ರಜ್ಞಾನಗಳು ಈಗಾಗಲೇ ಇದಾವೆ. ಅವು ಸಾಂಪ್ರದಾಯಿಕ ಇರ್ಬೋದು ಅಥವಾ ಆಧುನಿಕವಾಗಿರ್ತಕ್ಕಂಥ ಗೋಡೌನ್ಗಳಿರ್ಬೋದು ಅಥವಾ ಸೈಲೋಗಳಿರ್ಬೋದು ಇವುಗಳಿದಾವೆ. ಮತ್ತು ಇವನ್ ಹಾಗೇ ನಾವು ಸಣ್ಣರಿದ್ದಾಗೆಲ್ಲ ನಮ್ಮ ದವಸಧಾನ್ಯಗಳನ್ನು ಭೂಮಿಯ ಒಳಗಡೆ ಹಗೆಯೋ ಅಂತಂದೇಳಿ ಅದರಲ್ಲಿ ಸೆಲ್ಲಾರ್ಸ್ ಅಂತೇಳಿ ನಾವು ಇಂಗ್ಲೀಷ್ನಲ್ಲಿ ಕರಿತೀವಿ ಅದರಲ್ಲಿ ಮಾಡ್ತಾ ಇದ್ರು. ಈ ಒಂದು ಏನು ಆ ಕ್ರಿಟಿಕಲ್ ಎರಡರಿಂದ ಮೂರು ತಿಂಗಳೇನಿದೆ ಆ ಎರಡರಿಂದ ಮೂರು ತಿಂಗಳಲ್ಲಿ ಆ ದವಸ ಧಾನ್ಯಗಳನ್ನು ಸರಿಯಾದ ಒಂದು ಅಲ್ಲಿ ಶೇಖರಣೆ ಮಾಡ್ಕೊಂಡಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ಅವುಗಳ ಒಂದು ಗುಣಮಟ್ಟ ಹಾಳಾಗಲಿಕ್ಕೆ ಅವಕಾಶ ಆಗೋದಿಲ್ಲ. ಮತ್ತು ಎರಡರಿಂದ ಮೂರು ತಿಂಗಳು ಆದಮೇಲೆ ಆಟೋಮೆಟಿಕ್ ಆಗಿ ಮಾರುಕಟ್ಟೆಯಲ್ಲಿ ಅದರ ದರ ಬಂದ್ಬಿಡುತ್ತೆ. ಹಾಗಾಗಿ ಶೇಖರಣಾ ತಂತ್ರಜ್ಞಾನಗಳು ಉಪಯೋಗ ಮಾಡಿಕೊಂಡು ಆ ಶೇಖರಣೆ ಬಗ್ಗೆ ರೈತರು ಗಮನ ಕೊಟ್ಟರೆ ಅದು ಏನು ಲಾಸು ಅಂತಂದೇನು ಕೃಷಿಯಲ್ಲಿ ಏನು ನಷ್ಟ ಅಂತಂದೇನು ಜನ ಹೇಳ್ತಾ ಇದ್ರೆ ಅಥವಾ ರೈತರು ಹೇಳ್ತಾ ಇದ್ರೆ ಅದರಲ್ಲಿ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಅದನ್ನು ನಾವು ಲಾಭ ಮಾಡ್ಕೊಳ್ಳಿಕ್ಕೆ ನಷ್ಟ ಕಡಿಮೆ ಮಾಡಿ ಲಾಭ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಅಂದ್ರೆ ನಮ್ಮ ರೈತ ಬಾಂಧವರು ಮೊದಲೆಲ್ಲ ಮಾಡ್ತಾ ಇದ್ರು ಅಂದ್ರೆ ನೆಲದಿಂದ ಒಂದು 2 ಫೂಟ್ ಎತ್ತರ ಆಗಿರುವಂತದ್ದು ಕರೆಕ್ಟ್ ಗೋಡೆಗೆ ನಾವು ಹತ್ತಲಾರದಂಗೆ ದೂರ ಇಡುವುದು ಹಲಿಗೆ ಮೇಲೆ ಅದನ್ನ ಶೇಖರಣೆ ಮಾಡ್ತಕ್ಕಂಥದ್ದು ಈ ತರವಾದಂತಹ ಒಂದು ಪೂರ್ವಕಾಲಿಕ ಚಟುವಟಿಕೆಗಳನ್ನು ಮಾಡ್ತಾ ಇದ್ರು. ಇತ್ತೀಚೆಗೆ ಸಾಕಷ್ಟು ತಾಂತ್ರಿಕ ಮಾಹಿತಿಗಳು ಜೊತೆಗೆ ವೈಜ್ಞಾನಿಕವಾಗಿ ಶೇಖರಣೆ ಮಾಡುವಂತಹ ವಿಧಾನಗಳು ಇದಾವೆ. ಮುಖ್ಯವಾಗಿ ನಾವು ಈ ಸಂಸ್ಕರಣೆಗೆ ಬಂದ್ರೆ ಎಲ್ಲಾ ಕಿರುಧಾನ್ಯಗಳನ್ನ ಸಂಸ್ಕರಣೆ ಮಾಡಬಹುದಾ? ಎಲ್ಲಾ ಧಾನ್ಯಗಳನ್ನು ನಾವು ಸಂಸ್ಕರಣೆ ಮಾಡ್ಲಿಕ್ಕೆ ಅವಕಾಶಗಳಿದಾವೆ. ಈ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಉದ್ದೇಶನೇ ಆ ಬೆಳೆಗೆ ನಾವು ಬೇಡಿಕೆ ಹೆಚ್ಚು ಮಾಡ್ತಕ್ಕಂಥದ್ದು. ಮೌಲ್ಯವರ್ಧನೆ ಉದ್ದೇಶ ಏನಪ್ಪ ಅಂತಂದ್ರೆ ಆ ಬೆಳೆಗೆ ಮೌಲ್ಯವನ್ನು ಹೆಚ್ಚು ಮಾಡ್ತಕ್ಕಂಥದ್ದು. ಇದು ಇಲ್ಲಿ ನಾನು ಈಗ ಹೇಳಿದ್ದು ಅದರ ಒಂದು ಜೀವಿತ ಅವಧಿ ಹೆಚ್ಚು ಮಾಡಲಿಕ್ಕೆ ಏನೇನು ಇರ್ತಕ್ಕಂಥ ಅವಕಾಶಗಳು. ಇನ್ನು ನಾವು ಮೌಲ್ಯವರ್ಧನೆಗೆ ಬಂದರೆ ಅಲ್ಲಿ ಸಾಕಷ್ಟು ರೀತಿಯ ಮೌಲ್ಯವರ್ಧಿತ ಆಹಾರ ಪದಾರ್ಥಗಳನ್ನು ಮಾಡ್ಕೊಳ್ಳಿಕ್ಕೆ ಅವಕಾಶಗಳಿದ್ದಾವೆ. ಯಾಕಂದ್ರೆ ನೀವು ನೋಡಿರ್ಬೋದು ಈಗ ಸಿರಿಧಾನ್ಯಗಳಂತಂದ್ರೆ ಬರೀ ಅನ್ನ ಅಂತಂದ್ರೆ ಅದು ಹೆಚ್ಚು ಒಂದು ಗ್ರಾಹಕರ ಒಂದು ಇದನ್ನ ಅಟ್ರಾಕ್ಷನ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಆಗಂಗಿಲ್ಲ. ಯಾಕಂದ್ರೆ ಕೆಲವರು ಇಷ್ಟ ಆಗಂಗಿಲ್ಲ. ಸಣ್ಣ ಮಕ್ಕಳು ಅಥವಾ ಅದು ಏಜ್ ಆದವರಿಗೆ ಏನು ಸಿರಿಧಾನ್ಯಗಳನ್ನು ಅನ್ನವನ್ನು ಊಟ ಮಾಡೋದ್ರಿಂದ ಕೆಲವರು ಕಂಪ್ಲೇಂಟ್ಗಳು ಹೇಳ್ತಾರೆ ಅದು ಜೀರ್ಣ ಆಗೋದಿಲ್ಲ ಅದು ಟೇಸ್ಟ್ ಇರಂಗಿಲ್ಲ ಅಂತಂದೇಳಿ. ಹಾಗಾಗಿ ಈ ಸಿರಿಧಾನ್ಯಗಳನ್ನ ಉಪಯೋಗ ಮಾಡಿಕೊಂಡು ಬೇರೆ ಬೇರೆ ವಿವಿಧ ರೀತಿಯ ಮೌಲ್ಯವರ್ಧಿತ ಪದಾರ್ಥಗಳನ್ನು ಮಾಡಿಕೊಂಡಾಗ ಒಂದೇ ವಸ್ತುವಿನಿಂದ ಬೇರೆ ಬೇರೆ ವಿಭಿನ್ನವಾದಂತಹ ಒಂದು ಆಹಾರ ಉತ್ಪನ್ನಗಳನ್ನು ಆಹಾರ ಉತ್ಪನ್ನಗಳು. ಅದಕ್ಕೆ ನಾನು ಸಿಂಪಲ್ ಎಕ್ಸಾಂಪಲ್ ನಾವು ಕೊಡೋದಾದ್ರೆ ಈಗ ಗೋಧಿ ಮತ್ತು ಅಕ್ಕಿಗೆ ಅದು ರೇಟ್ ಆಲ್ಮೋಸ್ಟ್ ಸ್ಟೇಬಲ್ ಆಗಿಬಿಟ್ಟಿದೆ, ಸ್ಟೆಬಿಲೈಸ್ ಆಗಿಬಿಟ್ಟಿದೆ. ಅದಕ್ಕೆ ಯಾಕಂತಂದ ಹೇಳಿದ್ರೆ ಅಕ್ಕಿ ಮತ್ತು ಗೋಧಿಯಿಂದ ವಿವಿಧ ರೀತಿಯ ಮೌಲ್ಯವರ್ಧಿತ ಪದಾರ್ಥಗಳನ್ನ ಈಗಾಗಲೇ ರೆಡಿ ಮಾಡ್ತಾ ಇದ್ರೆ. ನಿಮಗೆ ಒಂದು ಗೋಧಿಗೆ ನಾವು ಒಂದು ಎಕ್ಸಾಂಪಲ್ ಕೊಡೋದಾದ್ರೆ ಏನು ಬೇಕರಿಯಲ್ಲಿ ಮಾಡ್ತಕ್ಕಂಥ ಎಲ್ಲ ಪದಾರ್ಥಗಳು ಗೋಧಿ ಆಧಾರಿತ. ಹಾಗಾಗಿ ಏನಾಗುತ್ತೆ, ನಾವು ಯಾವಾಗ ಹೆಚ್ಚು ಹೆಚ್ಚು ಮೌಲ್ಯವರ್ಧಿತ ಪದಾರ್ಥಗಳನ್ನು ಒಂದು ಬೆಳೆಯಿಂದ ನಾವು ಮಾಡೋದಾದ್ರೆ ಅದರ ಒಂದು ಬೇಡಿಕೆ ಹೆಚ್ಚಾಗಲಿಕ್ಕೆ ಅವಕಾಶ ಆಗುತ್ತೆ. ಹಾಗಾಗಿ ಆ ಬೆಲೆ ಕುಸಿತದ ಪ್ರಮಾಣ ಕಡಿಮೆ ಆಗುತ್ತೆ. ಹಾಗಾಗಿ ಇಲ್ಲಿಯೂ ಸಹ ಮೌಲ್ಯವರ್ಧನೆಯ ಒಂದು ಅವಕಾಶಗಳು ಸಾಕಷ್ಟು ಇದೆ. ನಾನು ಆಗಲೇ ಹೇಳಿದಂಗೆ ಇಲ್ಲಿ ಎಲ್ಲ ಸಿರಿಧಾನ್ಯಗಳು ಎಲ್ಲರಿಗೂ ಇಷ್ಟ ಆಗೋದಿಲ್ಲ. ಯಾವಾಗ ನಾವು ಆ ಸಿರಿಧಾನ್ಯಗಳನ್ನು ಉಪಯೋಗಿಸಿ ವಿವಿಧ ರೀತಿಯ ಮೌಲ್ಯವರ್ಧಿತ ಪದಾರ್ಥಗಳನ್ನು ತಯಾರು ಮಾಡಿದಾಗ ಮಾತ್ರ ಗ್ರಾಹಕರ ಬೇಡಿಕೆಗೆ ತಕ್ಕಂಥ ಆಹಾರದ ಒಂದು ಪೂರೈಕೆಗೆ ನಾವು ವ್ಯವಸ್ಥೆ ಮಾಡಬಹುದು. ಇಲ್ಲ ಅಂತಂದ್ರೆ ಸಿರಿಧಾನ್ಯಗಳಲ್ಲಿ ಮೌಲ್ಯವರ್ಧನೆ ಇಲ್ಲ ಅಂತಂದ್ರೆ ಸಿರಿಧಾನ್ಯಗಳನ್ನು ಬೇಡಿಕೆ ನಾವು ಹೆಚ್ಚು ಮಾಡ್ಲಿಕ್ಕೆ ಅವಕಾಶ ಆಗಂಗಿಲ್ಲ. ಅಂದ್ರೆ ಬೇರೆ ಬೇರೆ ಯಂತ್ರೋಪಕರಣಗಳು ಬೇಕಾಗ್ತದೆ. ಹೌದು, ಉದಾಹರಣೆಗೆ ರಾಗಿಗೆ ಬೇರೆ, ನವಣೆಗೆ ಬೇರೆ, ಬರಗು ಬೇರೆ, ಈ ಬೇರೆ ಬೇರೆ ಸಿರಿಧಾನ್ಯಗಳಿಗೆ ಬೇರೆ ಬೇರೆ ಯಂತ್ರೋಪಕರಣಗಳು ಇದಾವೆ. ಕ್ಲೀನಿಂಗ್ ಗ್ರೇಡಿಂಗ್ ಇರ್ಬೋದು ಅಥವಾ ಅದರಲ್ಲಿರ್ತಕ್ಕಂಥ ಕಲ್ಲುಗಳನ್ನು ತೆಗೆದಿರ್ಬೋದು, ಅವುಗಳಿಗೆ ಮಾತ್ರ ಏನು ಸಪರೇಟ್ ಯಂತ್ರೋಪಕರಣಗಳು ಬೇಕಾಗಲ್ಲ. ಅಲ್ಲಿ ಕೆಲವು ಮಾರ್ಪಾಡುಗಳನ್ನು ಮಾಡಬೇಕಾಗುತ್ತೆ, ಮಾರ್ಪಾಡು ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳಬೇಕಾದ್ರೆ ಕ್ಲೀನಿಂಗ್ ಮಾಡಬೇಕಾದಾಗ ನಾವು ಸ್ವಚ್ಛಗೊಳಿಸಬೇಕಾದಾಗ ಅದರಲ್ಲಿರ್ತಕ್ಕಂಥ ಜರಡಿಗಳನ್ನು ಬದಲಾಯಿಸಬೇಕಾಗದು ಅಥವಾ ಅದಕ್ಕಿರ್ತಕ್ಕಂಥ ಇಳಿಜಾರನ್ನು ಬದಲಾಯಿಸದಿರ್ಬೋದು ಅಥವಾ ಆ ವೈಬ್ರೇಷನ್ ಬದಲಾವಣೆ ಮಾಡ್ತಕ್ಕಂಥದ್ದು, ಅದನ್ನು ಸ್ವಲ್ಪ ಕೇವಲ ಕೆಲವು ಮಾರ್ಪಾಡುಗಳನ್ನು ಮಾಡಿಕೊಂಡ್ರೆ ಎಲ್ಲ ಒಂದೇ ಮಷಿನ್ ಎಲ್ಲ ಸಿರಿಧಾನ್ಯಗಳನ್ನು ಅದನ್ನು ಉಪಯೋಗ ಮಾಡ್ಕೋಬಹುದು. ಹೌದು, ಇನ್ನು ನಾನು ಮೌಲ್ಯವರ್ಧನೆಗೆ ಬಂದ್ರೆ ಅದು ಅದರಲ್ಲಿ ನಾವು ಸಪರೇಟ್ ವಿವಿಧ ಸಿರಿಧಾನ್ಯಗಳಿಗೆ ವಿವಿಧ ರೀತಿಯ ಉಪಕರಣಗಳನ್ನು ಬೇಕಾಗೋದಿಲ್ಲ. ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳೋದಾದ್ರೆ ಸಿರಿಧಾನ್ಯಗಳಿಂದ ಹಿಟ್ಟನ್ನು ಮಾಡ್ತಕ್ಕಂಥದ್ದು. ಹೌದು, ಇಲ್ಲಿ ಅಕ್ಕಿಯನ್ನ ಉಳಿದ ನಂತರ ಹಿಟ್ಟನ್ನು ಕೂಡ ನಾವು ಅದನ್ನ ಗಂಜಿಯಾಗಿ ಬೇರೆ ಬೇರೆ ಉತ್ಪನ್ನಗಳಿಗೆ ನಾವು ಬಳಸಬಹುದು. ಡೈರೆಕ್ಟ್ ಆಗಿ ಸಿರಿಧಾನ್ಯಗಳನ್ನ ಮಾರಾಟ ಮಾಡೋ ಬದಲು ಅದನ್ನ ಅಕ್ಕಿ ಮಾರಾಟ ಮಾಡಿದ್ರೆ ಅದರ ಮೌಲ್ಯನೇ ಬೇರೆ ಇರ್ತದೆ. ಅದೇ ರೀತಿ ಹಿಟ್ಟನ್ನು ಸಹ ನಾವು ಮಾಡಿಕೊಂಡು ಅದನ್ನು ನಾವು ಮಾರಾಟ ಮಾಡಿದಾಗ ಅದರಿಂದ ಬೆಲೆನೇ ಬೇರೆ ಇರುತ್ತೆ. ಸಿರಿಧಾನ್ಯಗಳ ಹಿಟ್ಟನ್ನು ಮಾಡ್ಕೊಳ್ತಾಯಿರ್ಬೋದು, ಅದರ ರವ ಮಾಡದಿರ್ಬೋದು, ಯಾಕಂದರೆ ಇನ್ನು ಈಗಾಗಲೇ ನೀವು ಗಮನಿಸಿರ್ಬೋದು ಆ ಸಿರಿಧಾನ್ಯಗಳಿಂದ ಏನಾದ್ರು ಏನು ಗೋಧಿಯ ರವ ಟೈಪ್ ನಾವು ಉಪ್ಪಿಟ್ಟಿಗೆ ನಾವು ಉಪ್ಮಾ ಮಾಡಲಿಕ್ಕೆ ಏನು ರವ ಮಾಡ್ತೀವಲ್ಲ ಅದೇ ರೀತಿಯ ಸಿರಿಧಾನ್ಯಗಳಿಂದ ನಾವು ರವ ಮಾಡಿಕೊಂಡಾಗ ಅದನ್ನು ಗಂಜಿಗೆ ಉಪಯೋಗ ಮಾಡ್ಕೋಬೋದು, ಅಥವಾ ಆ ಪಾರಿಡ್ಜ್ ಅಂದರೆ ಏನು ಹುಗ್ಗಿ ಮಾಡಲಿಕ್ಕಿನೂ ಸಹ ಉಪಯೋಗ ಮಾಡ್ಕೋಬೋದು, ಅಥವಾ ಉಪ್ಪಿಟ್ಟನ್ನು ಮಾಡ್ಕೊಳ್ಳಿಕ್ಕೂ ಸಹ ಉಪಯೋಗ ಮಾಡ್ಕೋಬೋದು. ಅದಕ್ಕೆ ಸಪ್ರೇಟ್ ಮಷಿನರಿ ಏನು ಬೇಕಾಗಲ್ಲ. ಏನು ಅದರದ ಒಂದು ನಾನು ಆಗಲೇ ಹೇಳಿದಂಗೆ ಕೆಲವು ಮಾರ್ಪಾಡುಗಳು, ಅದು ಫೀಡ್ ರೇಟ್ ಮಾರ್ಪಾಡುಗಳಿರ್ಬೋದು, ಅದ ಒಂದು ಡಿಸ್ಕ್ ತಿರುಗತಕ್ಕಂಥ ವೇಗವನ್ನು ನಾವು ಮಾರ್ಪಾಡು ಮಾಡೋದಿರ್ಬೋದು, ಅದರಲ್ಲಿ ಸ್ವಲ್ಪ ಸ್ಲೈಟ್ ಮಾಡಿಫಿಕೇಶನ್ ಮಾಡಿದಾಗ ಆ ಎಲ್ಲ ಮಷಿನರಿ ಇರತಕ್ಕಂಥ ಮಷಿನರಿಸ್ನೇ ಅವನ್ನ ನಾವು ಉಪಯೋಗ ಮಾಡ್ಕೋಬಹುದು. ಇದು ಒಂದು. ಇನ್ನು ಎರಡನೇದು ಏನಪ್ಪ ಅಂತಂದ್ರೆ ಸಿರಿಧಾನ್ಯಗಳನ್ನು ನಾವು ರೆಡಿ ಟು ಈಟ್ ಅಂದ್ರೆ ತಿನ್ಲಿಕ್ಕೆ ನೇರವಾಗಿ ತಿನ್ಲಿಕ್ಕೆ ಬಳಸ್ತಕ್ಕಂಥ ಪದಾರ್ಥಗಳನ್ನ ಅದನ್ನು ಎಕ್ಸ್ಟ್ರೂಡೆಡ್ ಪ್ರಾಡಕ್ಟ್ಸ್ ಅಂತ ಕರಿತೀವಿ. ಅದರಲ್ಲಿ ಇದರಲ್ಲಿ ಎರಡು ರೀತಿ ಅದಾವೆ, ಒಂದು ಕೋಲ್ಡ್ ಎಕ್ಸ್ಟ್ರೂಜನ್ ಮತ್ತು ಇನ್ನೊಂದು ಹಾಟ್ ಎಕ್ಸ್ಟ್ರೂಜನ್ ಅಂತಂದೇಳಿ. ಕೋಲ್ಡ್ ಎಕ್ಸ್ಟ್ರೂಜನ್ ಅಲ್ಲಿ ಏನಪ್ಪ ಅಂದ್ರೆ ಪಾಸ್ತಾ ಮಾದರಿಯ ಪದಾರ್ಥಗಳು ಅಥವಾ ಶಾವಿಗೆ ಅವು ರೆಡಿ ಟು ಕುಕ್ ಬೇಯಿಸಲು ಸಿದ್ಧವಾಗಿರ್ತಕ್ಕಂಥ ಪದಾರ್ಥಗಳನ್ನ ಮಾಡ್ಕೊಳ್ಳಿಕ್ಕೆ ಅದು ಕೋಲ್ಡ್ ಎಕ್ಸ್ಟ್ರೂಡೆಡ್ ಪ್ರಾಡಕ್ಟ್ಸ್ ಅಂತ ಕರಿತೀವಿ. ಇನ್ನು ಹಾಟ್ ಎಕ್ಸ್ಟ್ರೂಜನ್ ಅಂತ ಹೇಳಿದ್ರೆ ಅಧಿಕ ತಾಪಮಾನ ಮತ್ತು ಅಧಿಕ ಒತ್ತಡದಲ್ಲಿ ನಾವು ಸಿರಿಧಾನ್ಯದ ಹಿಟ್ಟುಗಳನ್ನು ನಾವು ಎಕ್ಸ್ಟ್ರೂಡರ್ ಮೂಲಕ ನಾವು ಹೊರಗಡೆ ತೆಗೆದಾಗ ಏನಾಗುತ್ತೆ ಅಂದರೆ ಆ ಕುರ್ಕುರೆ ಮಾದರಿಯ ತಿನ್ನಲು ತಕ್ಷಣ ತಿನ್ನಲು ಸಿದ್ಧವಾಗಿರ್ತಕ್ಕಂಥ ಮತ್ತು ವಿವಿಧ ಆಕಾರದ ಮತ್ತು ವಿವಿಧ ಗಾತ್ರದ ಅಂದರೆ ಎಸ್ಪೆಷಲಿ ಸಣ್ಣ ಮಕ್ಕಳಿಗೆ ಆ ಒಂದು ಜೀರ್ಣಶಕ್ತಿ ಹೆಚ್ಚಿಸಲಿಕ್ಕೆ ಅಥವಾ ಸಾಮಾನ್ಯವಾಗಿ ಒಂದು ಕಂಪ್ಲೇಂಟ್ ಏನಿದೆ ಸಿರಿಧಾನ್ಯಗಳು ಸರಿಯಾದ ರೀತಿಯಲ್ಲಿ ಜೀರ್ಣ ಆಗಲ್ಲ ಅಂತ ಆಗೋದಿಲ್ಲ ಒಂದು ಕಂಪ್ಲೇಂಟ್ ಜನರು ಹೇಳ್ತಾರೆ. ಯಾವಾಗ ಈ ರೀತಿಯ ಹಾಟ್ ಎಕ್ಸ್ಟ್ರೂಡರ್ನಿಂದ ಬಂದಿರತಕ್ಕಂಥ ಪದಾರ್ಥಗಳು ಅವು ಡೈಜೆಸ್ಟ್ ಆ ಒಂದು ಪದಾರ್ಥಗಳ ಜೀರ್ಣ ಕಡಿಮೆ ಅವಧಿಯಲ್ಲಿ ಆಗುತ್ತೆ ಮತ್ತು ಸರಿಯಾದ ರೀತಿಯಲ್ಲಿ ಆಗಲಿಕ್ಕೆ ಅವಕಾಶ ಆಗುತ್ತೆ. ಇದು ಸಿರಿಧಾನ್ಯಗಳಿಗೆ ಅತಿ ಮುಖ್ಯವಾಗಿರ್ತಕ್ಕಂಥ ಒಂದು ಚಟುವಟಿಕೆ ಅಂತ ಹೇಳ್ಬೋದು ಸರ್. ಅವುಗಳ ಮೌಲ್ಯವರ್ಧನೆ ಮಾಡ್ಕೊಳ್ಳಿಕ್ಕೆ ಆ ಸಿರಿಧಾನ್ಯಗಳ ಮೌಲ್ಯವರ್ಧನೆ ಮಾಡಲಿಕ್ಕೆ ಇದು ಏನು ಎಕ್ಸ್ಟ್ರೂಡೆಡ್ ಪ್ರಾಡಕ್ಟ್ಸ್ ಅದು ಕೋಲ್ಡ್ ಎಕ್ಸ್ಟ್ರೂಡರ್ ಮತ್ತು ಹಾಟ್ ಎಕ್ಸ್ಟ್ರೂಜನ್ ಈ ಎರಡು ಮಾದರಿಯಲ್ಲಿ ನಾವು ವಿವಿಧ ರೀತಿಯ ಮತ್ತು ವಿವಿಧ ಗಾತ್ರ ಇರ್ಬೋದು ಮತ್ತು ವಿವಿಧ ಆಕಾರದ ಅನೇಕ ದಪ್ಪವಾಗಿ ತೆಳುವಾಗಿ ಹೇಗೆ ನಮ್ಮ ಆಕಾರ ಹೇಗೆ ಬೇಕು ಆ ರೀತಿ ಪರಿವರ್ತನೆ ಮಾಡ್ಕೋಬಹುದು. ಈ ಟೆಕ್ನಾಲಜಿ ಏನಂತ ಕರೀತಾರೆ ಅಂತ ಹೇಳಿದ್ರೆ ಕನ್ವರ್ಟಿಂಗ್ ಲೋ ವ್ಯಾಲ್ಯೂ ರಾ ಮೆಟೀರಿಯಲ್ ಇಂಟು ಹೈ ವ್ಯಾಲ್ಯೂ ಎಂಡ್ ಪ್ರಾಡಕ್ಟ್ಸ್ ಅಂತಂದೇಳಿ ಮಾಡ್ಲಿಕ್ಕೆ ಅಂತ ಈ ಒಂದು ತಂತ್ರಜ್ಞಾನ ಉಪಯೋಗ ಮಾಡ್ಕೊಳ್ತಾರೆ. ಅಂದ್ರೆ ಕಡಿಮೆ ಬೆಲೆ ಇರತಕ್ಕಂತ ಏನೋ ಕಚ್ಚಾ ಪದಾರ್ಥಗಳನ್ನ ಉಪಯೋಗ ಮಾಡಿಕೊಂಡು ಅಧಿಕ ಮೌಲ್ಯವರ್ಧಿತ ಪದಾರ್ಥಗಳನ್ನ ಮಾಡ್ಕೊಳ್ಳಿಕ್ಕೆ ಈ ಎರಡು ತಂತ್ರಜ್ಞಾನ ಉಪಯೋಗ ಮಾಡ್ಕೊಳ್ತಾರೆ. ಹಂಗಾಗಿ ಇಲ್ಲಿ ಅತ್ಯಧಿಕವಾದಂತಹ ಒಂದು ಸ್ಕೋಪ್ ಇದೆ ಮೌಲ್ಯವರ್ಧನೆ ಮಾಡ್ಕೊಳ್ಳಿಕ್ಕೆ. ಇದು ಎಕ್ಸ್ಟ್ರೂಜನ್ ಟೆಕ್ನಾಲಜಿ ಅಂತ ಹೇಳಿ ನಾವು ಕರಿತೀವಿ. ಅದರಲ್ಲಿ ಸಾಕಷ್ಟು ಇದೆ. ಹುಳಿ ಆಧಾರಿತವಾಗಿ ಬರಿಸಿ ಮಾಡ್ತಕ್ಕಂಥ ಕೆಲವು ಮೌಲ್ಯವರ್ಧಿತ ಪದಾರ್ಥಗಳು ಅದು ಇಡ್ಲಿ ದೋಸೆ ಇಡ್ಲಿ ಇರ್ಬೋದು ದೋಸೆ ಇರ್ಬೋದು ಈ ಸಿರಿಧಾನ್ಯಗಳನ್ನು ನಾವು ಇವಕ್ಕೂ ಇದರಿಂದ ಸಾಕಷ್ಟು ತಂತ್ರಜ್ಞಾನಗಳು ಈಗಾಗಲೇ ಡೆವಲಪ್ ಮಾಡಿದ್ದಾರೆ. ಆ ಸಿರಿಧಾನ್ಯಗಳನ್ನು ಉಪಯೋಗ ಮಾಡಿಕೊಂಡು ಕಂಪ್ಲೀಟ್ ಸಿರಿಧಾನ್ಯಗಳಿಂದನೇ ದೋಸೆ ಮಾಡಲಿಕ್ಕಿರ್ಬೋದು ಅಥವಾ ಇಡ್ಲಿ ಮಾಡಲಿಕ್ಕಿರ್ಬೋದು ಅವು ಅದು ಡೈರೆಕ್ಟಾಗಿ ಸರ್ ಏನು ಸಾಮಾನ್ಯವಾಗಿ ಯಾವ ರೀತಿ ಮಾಡ್ತಲ್ಲ ಅದೇ ರೀತಿಯಿಂದ ಮಾಡಬಹುದು. ಮತ್ತು ಇನ್ನು ಪೌಡ್ರುಗಳು ಮಾಡಲಿಕ್ಕೂ ಸಹ ತಂತ್ರಜ್ಞಾನಗಳಿದ್ದಾವೆ. ಇತ್ತೀಚಿನ ದಿನಗಳಲ್ಲಿ ಏನಾಗುತ್ತೆ ಅಂತಂದು ಹೇಳಿದರೆ ನಮ್ಮ ಒಂದು ಜೀವನ ಶೈಲಿ ಬದಲಾವಣೆ ಆಗಿದೆ. ಹೆಣ್ಮಕ್ಳು ಸಹ ಈಗ ಬೇರೆ ಬೇರೆ ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ಹಾಗಾಗಿ ಅಲ್ಲಿ ಅವರಿಗೆ ಕೆಲವು ಅವಕಾಶದ ಒಂದು ಕೊರತೆ ಇರುತ್ತೆ, ಸಮಯಾವಕಾಶದ ಕೊರತೆ ಇದೆ. ಮತ್ತೆ ಕೆಲವರಿಗೆ ಯಾವ ರೀತಿ ಮಾಡಬೇಕನ್ನೋ ಒಂದು ಇದನ್ನು ಇರಂಗಿಲ್ಲ. ಹಾಗಾಗಿ ಈಗ ರೆಡಿ ಟು ಇನ್ಸ್ಟಂಟ್ ದೋಸಾ ಮಿಕ್ಸ್ ಅಂತ ಕರಿತೀವಿ. ಅಂದ್ರೆ ನಾವು ಈಗ ಜಸ್ಟ್ ಒಂದು 10-15 ನಿಮಿಷ ಅದನ್ನ ನೆನೆಸಿಟ್ಬಿಟ್ರೆ ಏನಾಗುತ್ತೆ, ಡೈರೆಕ್ಟ್ ಆಗಿ ನಾವು ಇಡ್ಲಿ ಮಾಡ್ಕೋಬಹುದು, ಡೈರೆಕ್ಟ್ ಆಗಿ ದೋಸೆ ಮಾಡ್ಕೋಬಹುದು. ಅವು ಇನ್ಸ್ಟಂಟ್ ಮಿಕ್ಸ್ ಅಂತ ಹೇಳಿ ಕರೀತಾರೆ. ಮತ್ತೆ ಅದಕ್ಕೆ ಉಪ್ಪಿಟ್ಟು ಮಿಕ್ಸ್ ಇರ್ಬೋದು ಅಥವಾ ಬೇರೆ ಬೇರೆ ಪುಳಿಯೋಗರೆ ಮಿಕ್ಸ್ ಸಿರಿಧಾನ್ಯಗಳನ್ನ ಆಧರಿತವೆ, ಸಿರಿಧಾನ್ಯ ಆಧಾರಿತ ಪುಳಿಯೋಗರೆ ಮಿಕ್ಸ್ ಇರ್ಬೋದು ಅಥವಾ ಈ ರೀತಿಯ ಬೇರೆ ಬೇರೆ ಯಾವ ರೀತಿಯ ಅನ್ನವನ್ನು ನಾವು ಮಾಡ್ತೀವಿ ಅದೇ ರೀತಿಯ ಅನ್ನವನ್ನು ಇಲ್ಲಿ ಸಹ ನಾವು ಸಿರಿಧಾನ್ಯಗಳನ್ನು ಮಾಡ್ಕೊಳ್ಳಿಕ್ಕೆ ಅವಕಾಶಗಳಿದ್ದಾವೆ. ಮತ್ತು ಇನ್ನು ಬೇಕರಿ ಪದಾರ್ಥಗಳು ಇಲ್ಲಿ ಸಹ ಸಾಕಷ್ಟು ಬೇಡಿಕೆ ಇದೆ. ಯಾಕಂದ್ರೆ ಈಗಿನ ಸದ್ಯದ ಪ್ರಮಾಣದಲ್ಲಿ ಇರತಕ್ಕಂಥ ಬೇಕರಿ ಪದಾರ್ಥಗಳು ಗೋಧಿ ಆಧಾರಿತವಾಗಿರ್ತಕ್ಕಂಥ ಬೇಕರಿ ಪದಾರ್ಥಗಳು. ನಾವು ಗೋಧಿ ಆಧಾರಿತ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಮೈದಾ ಉಪಯೋಗ ಮಾಡಿಕೊಂಡು ಏನು ಬೇಕರಿ ಪದಾರ್ಥಗಳನ್ನು ಮಾಡ್ತಾ ಇದ್ರೆ ಆ ಒಂದು ಮೈದಾ ಉಪಯೋಗ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಮಧುಮೇಹ ರೋಗಕ್ಕೆ ಹೇಳಿ ಮಾಡಿಸತಕ್ಕಂಥ ಒಂದು ವಸ್ತು ಅಂತ ಹೇಳ್ಬೋದು. ಅದರಲ್ಲಿ ಗ್ಲುಟೆನ್ ಪ್ರಮಾಣ ಜಾಸ್ತಿ ಇರುತ್ತೆ. ಹಾಗಾಗಿ ಅದಕ್ಕೆ ಪರ್ಯಾಯವಾಗಿ ಅಥವಾ ಪೂರಕವಾಗಿ ಈ ಸಿರಿಧಾನ್ಯಗಳನ್ನು ಮಿಕ್ಸ್ ಮಾಡಿಕೊಂಡು, ಯಾಕಂದ್ರೆ ಕಂಪ್ಲೀಟ್ ಆಗಿ ನಾವು ಸಿರಿಧಾನ್ಯಗಳಿಂದ ಬೇಕರಿ ಪದಾರ್ಥ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಅದು ಬ್ರೆಡ್ ಇರ್ಬೋದು ಅಥವಾ ಬನ್ ಇರ್ಬೋದು ಅಥವಾ ಕೇಕ್ಗಳಿರ್ಬೋದು ಅಥವಾ ದಿಲ್ ಪಸಂದಗಳಿರ್ಬೋದು, ಯಾವುದೇ ರೀತಿಯ ಬೇಕರಿ ಪದಾರ್ಥಗಳನ್ನು ಮಿಕ್ಸ್ ಮಾಡಿ, ಮಿಕ್ಸ್ ಮಾಡಿದಾಗ ಏನಾಗುತ್ತೆ ಈ ಒಂದು ಸಿರಿಧಾನ್ಯಗಳ ಪೌಷ್ಟಿಕಾಂಶ ಏನಿದೆ ಆ ಪೌಷ್ಟಿಕಾಂಶ ಬೇಕರಿ ಆಧಾರಿತವಾಗಿ ನಾವು ಮಾಡ್ಕೊಂಡಾಗ ಏನಾಗುತ್ತೆ, ವಿವಿಧ ರೀತಿಯ ಬೇಕರಿ ಪದಾರ್ಥಗಳನ್ನು ಮಾಡ್ಕೊಂಡಾಗ ಸಣ್ಣ ಮಕ್ಕಳಿಗಿರ್ಬೋದು ಅಥವಾ ವಯೋವೃದ್ಧರಿಗಿರ್ಬೋದು ಒಂದು ಒಳ್ಳೆಯ ಬೇಕರಿ ಪದಾರ್ಥಗಳನ್ನು ನಾವು ಸಿರಿಧಾನ್ಯಗಳಿಂದ ಉತ್ಪಾದನೆ ಮಾಡಿದಾಗ ಅಲ್ಲಿ ಒಳ್ಳೆಯ ರೀತಿಯ ಮೌಲ್ಯವರ್ಧಿತ ಪದಾರ್ಥ ನಾವು ತಯಾರು ಮಾಡ್ಕೊಳ್ಳಿಕ್ಕೆ ಸಹ ಸಾಧ್ಯ ಇದೆ. ಒಳ್ಳೆಯದು ಸರ್. ಮುಖ್ಯವಾಗಿ ನಮ್ಮ ರೈತ ಬಾಂಧವರಿಗೆ ಅಥವಾ ಬಳಕೆದಾರರಿಗೆ ಒಂದು ಮಾಹಿತಿ ಸ್ಪಷ್ಟವಾಯಿತು. ಯಾಕಂತಂದ್ರೆ ಉತ್ಪಾದನೆಯಾದ ನಂತರ ಸಂಸ್ಕರಣೆ ಮಾಡಿ ಅದನ್ನು ಬೇರೆ ಬೇರೆ ರೀತಿಯಲ್ಲಿ ವರ್ಗೀಕರಣವನ್ನು ಮಾಡಿದಾಗ ಅದರ ಮೌಲ್ಯ ಹೆಚ್ಚಾಗ್ತದೆ. ಜೊತೆಗೆ ಕಾಲಾವಧಿಯಲ್ಲಿ ನಮಗೆ ನೇರವಾಗಿ ಯಾವ ಉತ್ಪನ್ನಗಳನ್ನು ನಾವು ಉಣಬಹುದು ಅಥವಾ ತಿನ್ನಲಿಕ್ಕೆ ಬಳಸಬಹುದು ಅನ್ನೋವಂಥದ್ದಾದ್ರಪ್ಪ ಅಂತಂದ್ರೆ ಒಳ್ಳೆಯ ರೀತಿಯಿಂದ ಸಂಸ್ಕರಣೆ ಆಗಬೇಕು. ಹೌದು, ಈ ಎಲ್ಲ ರೀತಿಯ ಸಿರಿಧಾನ್ಯಗಳನ್ನು ನಾವು ಸಂಸ್ಕರಣೆ ಮಾಡಬೇಕಪ್ಪ ಅಂತಂದ್ರೆ ಬಹಳಷ್ಟು ಎಂಟರ್ಪ್ರನರ್ಗಳು ಮುಂದೆ ಬರ್ತಿದ್ದಾರೆ. ಸಣ್ಣ ಸಣ್ಣ ಪ್ಯಾಕೆಟಲ್ಲಿ ಅದನ್ನು ಮಾಡ್ತಾ ಇದ್ದಾರೆ, ತಮ್ಮದೇ ಆದಂಥ ಒಂದು ಬ್ರ್ಯಾಂಡ್ ಮೂಲಕ ಅದನ್ನು ಪ್ಯಾಕೆಟ್ ಮಾಡುವಂಥದ್ದು. ಎಲ್ಲ ರೀತಿಯ ಒಂದು ತರಬೇತಿಗಳು, ಮಾಹಿತಿಗಳು ನಮ್ಮ ವಿಶ್ವವಿದ್ಯಾಲಯದಿಂದ ಮುಖ್ಯವಾಗಿ ಈ ಆಹಾರ ಸಂಸ್ಕರಣೆ ಘಟಕದಿಂದ ಆಗ್ತಾ ಇದೆ. ಈ ಒಂದು ಉದ್ಯಮೆದಾರರು ಅಥವಾ ಸಾರ್ವಜನಿಕರು ತಮ್ಮಲ್ಲಿರುವಂಥ ಒಂದು ಉತ್ಪನ್ನವನ್ನು ಸಂಸ್ಕರಣೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆಯೋ ಹೇಗೆ, ಅಥವಾ ಇದರ ಬಗ್ಗೆ ಏನಾದರೂ ಮಾಹಿತಿ ಬೇಕಾಗಿತ್ತು ಅಂತಂದ್ರೆ ರೈತ ಬಾಂಧವರು ಹೇಗೆ ಯಾರನ್ನ ಭೇಟಿ ಆಗಬೇಕು, ನಮ್ಮ ಸಂಸ್ಕರಣಾ ಘಟಕದಲ್ಲೆಲ್ಲ ಮಾಹಿತಿಗಳು ಲಭ್ಯ ಇದೆಯಾ ಹೇಗೆ? ಇದು ಒಂದು ಅತಿ ಮುಖ್ಯವಾಗಿರ್ತಕ್ಕಂಥ ಒಂದು ನೀವು ಪ್ರಶ್ನೆಯನ್ನು ಕೇಳಿದ್ರೆ, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿರ್ತಕ್ಕಂಥ ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದ ಸಂಸ್ಕರಣೆ ಮತ್ತು ಆಹಾರ ತಂತ್ರಜ್ಞಾನ ಘಟಕ ನಮ್ಮದು ಏನು ಡಿಪಾರ್ಟ್ಮೆಂಟ್ ಇದೆ, ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ಅವಕಾಶಗಳನ್ನು ನಾವು ಈಗಾಗಲೇ ಎಸ್ಟಾಬ್ಲಿಷ್ ಮಾಡಿದ್ದೀವಿ. ಅದು ಸಣ್ಣ ಪ್ರಮಾಣದ ಘಟಕ ಇಂದ ಇಟ್ಕೊಂಡು ಕಮರ್ಷಿಯಲ್ಗೆ ಒಂದು ತಾಸಿಗೆ ಒಂದು ಟನ್ ಸಂಸ್ಕರಣೆ ಮಾಡ್ತಕ್ಕಂಥ ಒಂದು ಯಂತ್ರೋಪಕರಣಗಳು ನಮ್ಮ ಸಂಸ್ಕರಣ ಘಟಕಗಳು ಈಗಾಗಲೇ ನಾವು ಎಸ್ಟಾಬ್ಲಿಷ್ ಮಾಡಿದ್ದೀವಿ. ಅದು ಒಂದಿದೆ. ಅಂದರೆ ಎಲ್ಲ ಸಿರಿಧಾನ್ಯಗಳನ್ನು ಸಿಪ್ಪೆ ತೆಗಿಲಿಕ್ಕೆ ತಕ್ಕಂಥ ಒಂದು ವ್ಯವಸ್ಥೆ ನಮ್ಮಲ್ಲಿ, ಅದು ಒಂದು ಟನ್ ಒಂದು ಗಂಟೆಗೆ ಒಂದು ಟನ್ ಕೆಪಾಸಿಟಿ ಇರ್ತಕ್ಕಂಥ ಒಂದು ಆ ಒಂದು ವ್ಯವಸ್ಥೆ ನಮ್ಮಲ್ಲಿದೆ. ಹಿಟ್ಟು ಮತ್ತು ರವ ಮಾಡ್ತಕ್ಕಂಥ ಒಂದು, ಅದು ಸಹ ಕಮರ್ಷಿಯಲ್ 500 kg ಒಂದು ಪ್ರತಿ ಗಂಟೆಗೆ 500 kg ಸಾಮರ್ಥ್ಯ ಹೊಂದಿರತಕ್ಕಂಥ ಹಿಟ್ಟು ಮಾಡ್ತಕ್ಕಂಥದ್ದು ಮತ್ತು ಏನು ರವ ಮಾಡಲಿಕ್ಕೆ ಎಲ್ಲ ರೀತಿಯ ಸಿರಿಧಾನ್ಯಗಳ ಹಿಟ್ಟು ಮಾಡೋದಿರ್ಬೋದು ಅಥವಾ ರವ ಮಾಡಲಿಕ್ಕೆ ಇರ್ತಕ್ಕಂಥ ಫೆಸಿಲಿಟೀಸ್ ನಮ್ಮಲ್ಲಿದೆ. ಇನ್ನೂ ಒಂದು ಪ್ರಮುಖವಾದ ಒಂದು ನಾನು ಆಗಲೇ ಹೇಳೋದು ಮರೆತೆ, ಪ್ಯಾಕೇಜಿಂಗು ಸಹ ಅತಿ ಮುಖ್ಯವಾಗಿರ್ತಕ್ಕಂಥ ಒಂದು ಚಟುವಟಿಕೆ ಅಂತ ಈಗ ಹೇಳ್ಬೋದು. ಯಾಕಂದ್ರೆ ಈಗ ಎಲ್ಲ ಸೂಪರ್ ಮಾರ್ಕೆಟ್ಗಳಲ್ಲಿ ಎಲ್ಲ ಪ್ಯಾಕ್ಡ್ ಐಟಮ್ಸ್ನ ನಾವು ಸರ್ವೇ ಸಾಮಾನ್ಯವಾಗಿ ಕಾಣ್ತೀವಿ. ಅದೇ ಅದನ್ನು ಸಹ ಒಂದು ರೈತರು ಉಪಯೋಗ ಮಾಡಿಕೊಂಡ್ರೆ ಆ ಎಲ್ಲ ರೀತಿಯ ಪ್ಯಾಕೇಜಿಂಗ್ ಪ್ಯಾಕೇಜಿಂಗ್ ಮಟೀರಿಯಲ್ಸ್ ಈಗಾಗಲೇ ಮಾರುಕಟ್ಟೆಯಲ್ಲಿ ಲಭ್ಯ ಇದಾವೆ, ಅದಕ್ಕೆ ತಕ್ಕಂಥ ಯಂತ್ರೋಪಕರಣಗಳು ಸಹ ಈಗಾಗಲೇ ಇದ್ದಾವೆ. ಅವುಗಳನ್ನು ಉಪಯೋಗ ಮಾಡಿಕೊಂಡು ಅದು 1/2 kg ಇರ್ಬೋದು ಅಥವಾ 1 kg ಇರ್ಬೋದು, 5 kg 10-15 kg ಇರ್ಬೋದು ಅಥವಾ 1 quintal ಇರ್ಬೋದು, ಈ ರೀತಿಯ ಪ್ಯಾಕೇಜಿಂಗ್ ತಂತ್ರಜ್ಞಾನ ಉಪಯೋಗ ಮಾಡಿಕೊಂಡಾಗ ಏನಾಗುತ್ತೆ, ಅವುಗಳ ಒಂದು ಸಿರಿಧಾನ್ಯಗಳು ಹಾಳಾಗಲಿಕ್ಕೆ ಅವಕಾಶ ಆಗೋದಿಲ್ಲ, ಮತ್ತು ಅವನ್ನ ಒಂದು ಒಳ್ಳೆಯ ರೀತಿಯಲ್ಲಿ ಪ್ರೆಸೆಂಟ್ ಮಾಡಿದಾಗ ಏನಾಗುತ್ತೆ, ಮಾರುಕಟ್ಟೆಯಲ್ಲಿ ರೇಟ್ ಬರಲಿಕ್ಕೆ ಅವಕಾಶ ಆಗುತ್ತೆ. ಅದೊಂದು ಸಹ ಮಾಡ್ಕೋಬಹುದು. ಇನ್ನು ನಮ್ಮ ಒಂದು ಸಿರಿಧಾನ್ಯಗಳಿಗೆ ಸಂಸ್ಕರಣೆ ಇರತಕ್ಕಂಥ ಅವಕಾಶಗಳನ್ನು ಇನ್ನೊಂದನ್ನು ಹೇಳೋದಾದ್ರೆ, ನಮ್ಮಲ್ಲೇ ಸಿರಿಧಾನ್ಯ ಆಧಾರಿತ ಬೇಕರಿ ಘಟಕ ಇದೆ. ಅಲ್ಲಿ ಸಿರಿಧಾನ್ಯಗಳನ್ನು ಉಪಯೋಗ ಮಾಡಿಕೊಂಡು ಎಲ್ಲ ರೀತಿಯ ಬೇಕರಿ ಪದಾರ್ಥಗಳನ್ನು ಮಾಡ್ಕೊಳ್ಳಿಕ್ಕೆ ನಾವು ಒಂದು ವ್ಯವಸ್ಥೆಯನ್ನು ನಾವು ಕಲ್ಪಿಸಿದ್ದೀವಿ. ರೈತರು ಇಲ್ಲೇ ಬಂದು ಅದನ್ನು ಯಾವ ರೀತಿ ಮಾಡಬೇಕು ಅನ್ನೋದಕ್ಕೆ ನಾವು ಟ್ರೈನಿಂಗ್ನೂ ಸಂಸ್ಕರಣಾ ಏನು ವಿಭಾಗದ ಟ್ರೈನಿಂಗ್ ವ್ಯವಸ್ಥೆನೂ ಸಹಕಾಶ ಮಾಡಿಕೊಡ್ಬೋದು. ಇಲ್ಲಿ ಬಂದು ಅವನ್ನು ಕಲ್ತುಕೊಂಡು ಇಲ್ಲಿ 2 ರೀತಿಯ ಒಂದು ನಮ್ಮಲ್ಲಿರ್ತಕ್ಕಂಥ ಸೌಲಭ್ಯಗಳನ್ನ ಉಪಯೋಗ ಮಾಡಿಕೊಂಡು ಸಂಸ್ಕರಣೆ ಮಾಡಿಕೊಂಡು ಹೋಗ್ಬೋದು, ಮತ್ತು ಇಲ್ಲಿ ಟ್ರೈನಿಂಗ್ ತಗೊಂಡು ತಮ್ಮದೇ ಆದಂಥ ಒಂದು ಓನ್ ಆಗಿ ಎಂಟರ್ಪ್ರಿನರ್ಶಿಪ್ ಅಥವಾ ಆಗ್ರೋ ಪ್ರೊಸೆಸಿಂಗ್ ಎಂಟರ್ಪ್ರಿನರ್ಶಿಪ್ ಮಾಡ್ಕೊಳ್ಳಿಕ್ಕೂ ಸಹ ಅವಕಾಶಗಳನ್ನು ಮಾಡ್ಕೋಬಹುದು. ಒಳ್ಳೆಯದು ಸರ್, ಸಾಕಷ್ಟು ಮಾಹಿತಿಯನ್ನು ಒದಗಿಸ್ಕೊಟ್ರಿ. ಮುಖ್ಯವಾಗಿ ಸಿರಿಧಾನ್ಯಗಳು, ಮುಖ್ಯವಾಗಿ ರೈತರಿಗೆ ಎದುರಾಗುವಂಥ ಸಮಸ್ಯೆ ಇಲ್ಲಿ ಸಂಸ್ಕರಣೆ ಮತ್ತು ಯಾಂತ್ರೀಕರಣ ಯಾವ ರೀತಿಯಾಗಿ ಬಳಸಬೇಕು ಎಂಬಂಥ ಒಂದು ವಿಚಾರವನ್ನು ಇಲ್ಲಿ ಸಂಸ್ಕರಣೆ ಮಾಡಿದಾಗ ತಾವು ಹೇಳಿದಾಗೆ ಪ್ಯಾಕೆಟ್ಗಳನ್ನು ನಿರ್ಮಾಣ ಮಾಡುವಾಗ ಅಥವಾ ಅದನ್ನು ಬೇರೆ ಬೇರೆ ರೀತಿಯ ಒಂದು ವರ್ಗೀಕರಣವನ್ನು ಹೇಗೆ ಮಾಡ್ಕೋಬಹುದು ಎಂಬಂಥ ಒಂದು ಸಮಸ್ಯೆಗಳಿಗೆ ನಮ್ಮ ವಿಶ್ವವಿದ್ಯಾಲಯದ ಆಹಾರ ಸಂಸ್ಕರಣಾ ಘಟಕದಲ್ಲಿ ಮಾಹಿತಿ ಲಭ್ಯ ಇದೆ. ಮುಖ್ಯವಾಗಿ ಸಣ್ಣ ಯಂತ್ರದಿಂದ ದೊಡ್ಡ ಪ್ರಮಾಣದ ಯಂತ್ರದವರೆಗೂ ಕೂಡ ನಮ್ಮ ಗೃಹ ಬಳಕೆಯಿಂದ ಹಿಡ್ಕೊಂಡು ನಾವು ವಾಣಿಜ್ಯ ದೃಷ್ಟಿಯಿಂದ ಮಾಡುವಂತಹ ಒಂದು ಸಂಸ್ಕರಣಾ ಘಟಕಗಳು ನಮ್ಮಲ್ಲಿ ಪ್ರಾತ್ಯಕ್ಷಿಕೆಗೆ, ಮಾಹಿತಿಗೆ, ತರಬೇತಿಗಳಿಗೆ ಅವಕಾಶ ಇದೆ. ಮುಖ್ಯವಾಗಿ ಸಿರಿಧಾನ್ಯವನ್ನು ಬಳಸುವಂಥವ್ರು ಅಥವಾ ಬೆಳೆಯುವಂಥವ್ರು ಈ ಮಾಹಿತಿಯನ್ನು ಪಡೆದುಕೊಂಡು ಸಂಸ್ಕರಣೆಯನ್ನು ಹೆಚ್ಚು ಮಾಡಿದ್ರಪ್ಪ ಅಂತಂದ್ರೆ ಸಿರಿಧಾನ್ಯಗಳ ಉತ್ಪಾದನೆಯೂ ಕೂಡ ಹೆಚ್ಚಾಗ್ತದೆ, ಸಿರಿಧಾನ್ಯಗಳ ಬಳಕೆಯೂ ಕೂಡ ಇಲ್ಲಿ ಹೆಚ್ಚಾಗ್ತದೆ. ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂತಂದ್ರೆ ನಮ್ಮ ರೈತ ಬಾಂಧವರು ನಮ್ಮ ವಿಶ್ವವಿದ್ಯಾಲಯದ ಆಹಾರ ಸಂಸ್ಕರಣಾ ವಿಭಾಗಕ್ಕೆ ಬಂದ್ರೆ ಸಾಕಷ್ಟು ಮಾಹಿತಿ ನಮಗೆ ಲಭ್ಯ ಆಗ್ತದೆ. ಈ ನಿಟ್ಟಿನಲ್ಲಿ ಈ ಸಿರಿಧಾನ್ಯಗಳ ಉತ್ಪಾದನೆಯಲ್ಲಿ ಸಂಸ್ಕರಣೆ ಮಹತ್ವ ಹೇಗೆ, ಯಂತ್ರೋಪಕರಣಗಳನ್ನು ನಾವು ಯಾವ ರೀತಿ ಮಾಡಬಹುದು ಎಂಬಂತ ಒಂದು ಸವಿಸ್ತಾರವಾದಂತಹ ಒಂದು ಮಾಹಿತಿಯನ್ನು ಒದಗಿಸಿಕೊಟ್ಟಿದ್ದಕ್ಕೆ ನಮ್ಮೆಲ್ಲ ಕೇಳುಗರ ಪರವಾಗಿ, ಮುಖ್ಯವಾಗಿ ರೈತ ಬಾಂಧವರ ಪರವಾಗಿ, ಯಾಕೆಂದರೆ ಬಳಕೆದಾರರ ಪರವಾಗಿ ತಮಗೆ ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ತೆ ಸರ್. ರೈತ ಬಾಂಧವರೇ, ಇದುವರೆಗೆ ಸಿರಿಧಾನ್ಯ ಉತ್ಪಾದನೆ ಮತ್ತು ಯಾಂತ್ರೀಕರಣ ಈ ವಿಷಯ ಕುರಿತು ಡಾಕ್ಟರ್ KT ರಾಮಪ್ಪ ಅವರೊಡನೆ ಸಂದರ್ಶನವನ್ನು ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ಅಮರೇಶ್ ಆಸೆಹಾಳ್. ರೈತ ಬಾಂಧವರೇ, ಈಗ ಒಂದು ವಾಣಿಜ್ಯ ಪ್ರಕಟಣೆ. ಅಯ್ಯೋ ಗೋಪಾಲ್, ಏನಾಯ್ತು? ಅಣ್ಣ, ಮಾಧವನಿಗೆ ಹಾವು ಕಚ್ಚಿದೆ. ಅವನನ್ನ ಡಾಕ್ಟರ್ ಹತ್ರ ತೋರಿಸ್ದ? ಇಲ್ಲ, ಸ್ವಲ್ಪ ಮನೆಯಲ್ಲೇ ಉಪಾಯ ಮಾಡಿ ನೋಡೋಣ ಅಂತ. ಅದೇ ದೊಡ್ಡ ತಪ್ಪು, ಹಾವು ಕಚ್ಚಿದಾಗ ತಕ್ಷಣ ಆಸ್ಪತ್ರೆಗೆ ಹೋಗಬೇಕು. ನಾನು ಈಗಲೇ ಮಾಧವನ್ನ ಆಸ್ಪತ್ರೆ ಕರ್ಕೊಂಡು ಹೋಗ್ತೀನಿ. ಹಾವಿನ ಕಡಿತಕ್ಕೆ ಕೇವಲ ಆಸ್ಪತ್ರೆಯಲ್ಲೇ ಆರೈಕೆ. ಈ ಮಾಹಿತಿಯು ವೈದ್ಯಕೀಯ ಸಲಹೆ ಅಲ್ಲ. ಯಾವುದೇ ರೀತಿಯ ಆರೋಗ್ಯ ಸಂಬಂಧಿತ ಸಮಸ್ಯೆ, ಪ್ರಶ್ನೆ ಅಥವಾ ಕಾಳಜಿಗಳಿಗಾಗಿ ದಯವಿಟ್ಟು ನಿಮ್ಮ ವೈದ್ಯರನ್ನು ಸಂಪರ್ಕಿಸಿ. ಭಾರತ್ ಸೀರಮ್ಸ್ ಅಂಡ್ ವ್ಯಾಕ್ಸಿನ್ಸ್ ಲಿಮಿಟೆಡ್ ಹಾಗೂ ಮ್ಯಾನ್ಕೈಂಡ್ ಫಾರ್ಮಾ ಲಿಮಿಟೆಡ್ ವತಿಯಿಂದ ಜನಹಿತಕ್ಕೆ ಜಾರಿ. ರೈತ ಬಾಂಧವರೇ, ಈಗ ಮೂಡಿ ಬರಲಿದೆ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ